ಪೇಮೆಂಟ್ ಫೇಲ್, ಪೇಮೆಂಟ್ ಫೇಲ್. ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು. ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ. ಇಲ್ಲಾಂದ್ರೆ RBI ಒಂಬಾಟ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ. ಜಾಣರಾಗಿರಿ, ಜಾಗರೂಕರಾಗಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಗುಲಾಬಿ ಬೇಸಾಯ. ಈ ಕುರಿತು ಡಾಕ್ಟರ್ ಜಯಪ್ರಸಾದ್ ಕೆವಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಜಯಪ್ರಸಾದ್ ಅವರೇ. ನಮಸ್ಕಾರ. ಗುಲಾಬಿ ಬಹಳ ಮುಖ್ಯವಾದಂಥ ಹೂವಿನ ಬೆಳೆ. ಹೌದು, ಇದಕ್ಕೆ ಇವತ್ತು ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೇಡಿಕೆ ಕೂಡ ಇದೆ. ತಾವಿವತ್ತು ನಮ್ಮ ರೈತ ಮಹಿಳೆಯರಿಗೆ ಮತ್ತು ರೈತ ಬಾಂಧವರಿಗೆ ಈ ಗುಲಾಬಿಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಪರಿಚಯವನ್ನ ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಈ ಗುಲಾಬಿಯ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಗುಲಾಬಿ ಹೂವು ನಿಮಗೆ ಗೊತ್ತಿದ್ದಾಗೆ ಹೂಗಳ ರಾಣಿ ಅಂತಲೇ ಬಹಳ ಪ್ರಾಮುಖ್ಯತೆ ಪಡೆದಿದೆ ನೋಡಿ. ಹೌದು, ಅದು ಬರೀ ಬಿಡಿ ಹೂಗಳಿಗಾಗಿ ಮಾತ್ರ ಅಲ್ಲ, ಅದನ್ನ ಈ ಕಟ್ ಫ್ಲವರ್ಸ್ ಅಂತ ಅಂದ್ರೆ ಕಾಂಡ ಸಮೇತ ಉಪಯೋಗಿಸ್ತೀವಿ. ಕತ್ತರಿಸಿದ ಹೂಗಳು, ಅದು ಎರಡು ರೀತಿಯೂ ನಾವು ಇದು ಮಾಡಬಹುದು. ಒಂದು ಹಸಿರು ಮನೆಗಳು ಬೆಳಿಬಹುದು, ಇಲ್ಲ ಓಪನ್ ಕಲ್ಟಿವೇಶನ್ ಅಂತ ಅಂದ್ರೆ ಮುಕ್ತ ವಾತಾವರಣ, ಎರಡು ರೀತಿಯೂ ಬೆಳಿಬಹುದು. ಅದಲ್ಲದೆ ಈಗ ನೋಡಿ ಅದರ ಆಕಾರ, ಗಾತ್ರ, ವಿವಿಧ ಬಣ್ಣಗಳು. ಈ ಕಪ್ಪು ಬಣ್ಣ ಒಂದು ಬಿಟ್ಟರೆ ಸಾಧಾರಣ ಎಲ್ಲಾ ಬಣ್ಣಗಳೂ ಗುಲಾಬಿ ಹೂ ಸಿಗ್ತದೆ. ಅದು ಮಾತ್ರ ಅಲ್ಲ, ಬೇರೆ ಬೇರೆ ಈಗ ಸಾಂಪ್ರದಾಯಿಕವಾಗಿ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಮತ್ತೆ ಶುಭ ಸಂಕೇತವಾಗಿ ಮತ್ತೆ ಅಲಂಕಾರಕ್ಕಾಗಿ ಬೇರೆ ಇದರಲ್ಲಿ ಇದೆಲ್ಲ ಬಳಸೋದಲ್ಲದೆ ಇದರಿಂದ ಸುಗಂಧ ದ್ರವ್ಯ ಸಹಿತ ತೆಗಿತಾರೆ. ಈ ಅತ್ತರ್ ಇದನ್ನು ತೆಗಿತಾರೆ, ಅದಕ್ಕೆ ಬಹಳ ಬೇಡಿಕೆ ಇದೆ ಮತ್ತೆ ಬೆಲೆ ತುಂಬಾ ಬೆಲೆ ಇದೆ ಅದಕ್ಕೆ. ಈ ರೋಸ್ ಆಯಿಲ್ ದುಬಾರಿಯಾಗಿದೆ. ಅದಲ್ಲದೆ ಗುಲಾಬಿಯನ್ನು ತಿನ್ನಲಿಕ್ಕೂ ಉಪಯೋಗಿಸ್ತಾರೆ ನೋಡಿ. ಗುಲ್ಕಂದ್ ಎಲ್ಲ ಮಾಡ್ತಾರಲ್ಲ, ಗುಲ್ಕಂದಲ್ಲಿ, ಜ್ಯಾಮ್ ಅಲ್ಲಿ, ಮತ್ತೆ ಈ ಗಾರ್ನಿಶಿಂಗ್ ಅಂತ ಹೇಳ್ತಾರೆ ಅಂದ್ರೆ ಈ ಸಲಾಡ್ಗಳಲ್ಲಿ ಅದರ ಮೇಲೆ ಒಂಥರ ಕಲರ್ ಆಗಿ ಕಾಣಲಿಕ್ಕೆ, ಅಲಂಕಾರಕ್ಕಾಗೂ ಅದಕ್ಕೂ ಉಪಯೋಗಿಸ್ತಾರೆ ನೋಡಿ. ತಿನ್ನಕ್ಕೂ ಬರುತ್ತೆ ಅದು, ಅದರಿಂದ ಎಲ್ಲ ರೀತಿ ಇದಾಗ್ತದೆ. ಅದಲ್ಲದೆ ಈ ಕ್ರಿಸ್ಮಸ್ ಮತ್ತೆ ಹೊಸ ವರ್ಷದಲ್ಲಿ ಅಂತೂ ತುಂಬಾ ಬೇಡಿಕೆ ಇರ್ತದೆ ಹೂಗಳಿಗೆ. ಅದು ಬೇರೆ ರಾಷ್ಟ್ರಗಳಿಂದ ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ತುಂಬಾ ಬೇಡಿಕೆ ಇರ್ತದೆ. ಅದಲ್ಲೂ ಪ್ರೇಮಿಗಳ ದಿನಾಚರಣೆ ಜನಪ್ರಿಯ ಭಾರಿ ಜನಪ್ರಿಯ ಆಗ್ತಾ ಇದೆ. ಮತ್ತೆ ಅದರಲ್ಲೂ ಈ ಕೆಂಪು ರೋಸ್ ಹೂಗಳಿಗೆ ತುಂಬಾ ಬೇಡಿಕೆ ಇರ್ತದೆ. ಆ ಟೈಮಲ್ಲಿ ಅದಕ್ಕೆ ಸುಮಾರು ಒಂದು 15-50 ರೂಪಾಯಿ ಅಷ್ಟು ಬೆಲೆ ಇರ್ತದೆ. ಪ್ರೀತಿಯ ಸಂಕೇತ ಅಂತ ಪರಿಗಣಿಸ್ತಾರೆ. ಹೌದೌದು, ಪ್ರೀತಿಯ ಸಂಕೇತ. ಇನ್ನೊಂದು ಹೇಳ್ಬೇಕಂದ್ರೆ ಬೆಂಗಳೂರಿನಿಂದಲೇ ಸುಮಾರು ಒಂದು 50 ಮಿಲಿಯನ್ ಹೂ ರಪ್ತ ಆಯ್ತು ವ್ಯಾಲೆಂಟೈನ್ಸ್ ಡೇ. ಹೌದು, ಹೊರದೇಶಗಳಿಗೆ. ಅಂದ್ರೆ ಜಾಸ್ತಿಯಾಗಿ ನಮ್ಮ ದೆಹಲಿ, ಬೆಂಗಳೂರು, ಪುಣೆ, ಹೈದರಾಬಾದ್, ಕಲ್ಕತ್ತಾ ಇಂತ ನಗರಗಳಲ್ಲಿ ಜಾಸ್ತಿಯಾಗಿ ಬೆಳೀತಾ ಇದೆ. ಈಗ ಗುಲಾಬಿ ಬೇಸಾಯ ಮಾಡ್ಕೊಳ್ಳೋದಕ್ಕೆ ಈ ಮಣ್ಣು ಮತ್ತು ಹವಾಗುಣ ಯಾವ ರೀತಿ ಇರಬೇಕು ಅಂತಿದೆ? ಅದಕ್ಕೆ ಮುಖ್ಯವಾಗಿ ಸ್ವಲ್ಪ ತಂಪಾದ ಹವಾಗುಣ ಇದ್ರೆ ಒಳ್ಳೇದು. ಅಂದ್ರೆ ಸಾಧಾರಣ ಈಗ ನೋಡಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಒಳ್ಳೆ ಕ್ವಾಲಿಟಿ ಹೂಗಳು ಬರುತ್ತೆ, ತಂಪಾಗಿದ್ದಾವೆ. ಅದರಲ್ಲಿ ಅಂದ್ರೆ ಚೆನ್ನಾಗಿ ಬೆಳಕಿರ್ಬೇಕು, ಮುಕ್ತ ವಾತಾವರಣ, ಬಿಸಿಲು ಚೆನ್ನಾಗಿ ಬೀಳಬೇಕು. ಇಂತಹ ತೆರೆದ ಪ್ರದೇಶಗಳಲ್ಲೂ ಸಹಿತ ಗುಲಾಬಿ ಬೆಳೆ ಬೆಳಿಬಹುದು, ಇಲ್ಲ ಹಸಿರು ಮನೆಯಲ್ಲೂ ಬೆಳಿಬಹುದು. ಎರಡು ರೀತಿನೂ ಬೆಳೆಸ್ಕೊಳ್ಬಹುದು. ಮತ್ತೆ ಸಾಧಾರಣ ಮಧ್ಯಾಹ್ನದವರೆಗಾದ್ರೂ ಒಳ್ಳೆ ಬಿಸಿಲು ಬೀಳಲೇಬೇಕಾಗುತ್ತೆ. ಜಾಸ್ತಿ ಗಾಳಿ ಬರುವಂತಹ ಪ್ರದೇಶ ಅದಕ್ಕೆ ಸ್ವಲ್ಪ ಕೊಡಬೇಕಾಗ್ತದೆ ಅಷ್ಟೇ. ನೆರಳಿನ ಪ್ರದೇಶದಲ್ಲಿ ಆಗೋದಿಲ್ಲ ಇದು, ನೆರಳಿನ ಪ್ರದೇಶದಲ್ಲಿ ಚೆನ್ನಾಗಿ ಬರೋದಿಲ್ಲ. ಮತ್ತೆ ಸಾಧಾರಣ ಜೂನ್ ನಿಂದ ಅಕ್ಟೋಬರ್ ತಿಂಗಳೊಳಗೆ ನಾಟಿ ಮಾಡಬಹುದು ನೋಡಿ. ಮಳೆಗಾಲದಲ್ಲಿ, ಮಳೆಗಾಲ ಅಂದ್ರೆ ತುಂಬಾ ಮಳೆ ಇರುವಂತ ಸಮಯದಲ್ಲಿ ಒಳ್ಳೇದಲ್ಲ, ಯಾಕಂದ್ರೆ ಆದಷ್ಟು ನೀರು ಬಸಿದು ಹೋಗುವಂತ ಇರ್ಬೇಕು, ನೀರ್ ನಿಲ್ಬಾರ್ದು. ಜೌಗು ಪ್ರದೇಶದಂತೂ ಗುಲಾಬಿಗೆ ಚೆನ್ನಾಗಿ ನೀರು ಬಸ್ತೋಗ್ತಾ ಇದ್ರೆ ಮಳೆಗಾಲದಲ್ಲಿ ಮಾಡಬಹುದು, ಮಾಡಬಹುದು ಆತರ ಮಾಡಬಹುದು. ಮತ್ತೆ ಸಾಧಾರಣ ಈ ಉಷ್ಣಾಂಶ 24-28 ಡಿಗ್ರಿ ಅಷ್ಟು ಉಷ್ಣಾಂಶ ಇದ್ರೆ ಒಳ್ಳೇದು. ಮತ್ತೆ ಆದ್ರತೆ ಅದು ಸುಮಾರು 60-70 ಇರಬೇಕು, ಅದಕ್ಕಿಂತ ಜಾಸ್ತಿ ಹೋದ್ರೆ ಸ್ವಲ್ಪ ಕಾಯಿಲೆಗಳು ಬರುವಂತ ಸಾಧ್ಯತೆಗಳಿವೆ. ಮಣ್ಣು ಹೇಗಿರ್ಬೇಕು ಅಂತೀರಿ? ಮಣ್ಣು ನಾನು ಈಗಷ್ಟೇ ಹೇಳಿದಾಗೆ ನೀರು ಚೆನ್ನಾಗಿ ಬಸ್ದು ಹೋಗ್ಬೇಕು, ನೀರು ನಿಲ್ಲೇಬಾರದು, ಅದು ಮಾತ್ರ ಬಾರಿ ಮುಖ್ಯ ನೋಡಿ. ಮತ್ತೆ ಆದಷ್ಟು ಚೆನ್ನಾಗಿ ನೀರು ಬಸ್ದು ಹೋಗುವಂತ ಕೆಂಪು ಗೋಡ್ ಮಣ್ಣು. ಮತ್ತೆ ಈ ರಸಸಾರ ಸಾಧಾರಣ 5.5-6-6.5 ತೊಂದರೆ ಇಲ್ಲ, ಸ್ವಲ್ಪ ಆಮ್ಲೀಯತೆ ಇದ್ರೆ ನಡೆಯುತ್ತೆ. ಈ ಗುಲಾಬಿ ತಳಿಗಳ ಬಗ್ಗೆ ನಾವು ಬಹಳ ಕೇಳಿದೀವಿ, ಪ್ರಸಿದ್ಧವಾದಂತಹ ತಳಿಗಳು ಯಾವ್ಯಾವು ಅಂತ ಅಂದ್ರೆ ವಾಣಿಜ್ಯ ಮಟ್ಟದಲ್ಲಿ ನಾವು ಬೇಸಾಯ ಮಾಡಬೇಕು? ವಾಣಿಜ್ಯ ಮಟ್ಟದಲ್ಲಿ ಈಗ ಸಾವಿರಾರು ತಳಿಗಳಿದೆ, ದಿನ ದಿನ ಒಂದೊಂದು ಹೊಸ ಹೊಸ ತಳಿಗಳನ್ನ ರಿಲೀಸ್ ಮಾಡ್ತಾ ಇರ್ತಾರೆ, ಹೊಸ ಅದನ್ನ ನೋಂದಣಿ ಕೂಡ ಮಾಡ್ಕೊಳ್ತಾರೆ. ಹೌದು, ಸಾಧಾರಣವಾಗಿ ಓಪನ್ ಕಲ್ಟಿವೇಶನ್ ಅಂತ ಈಗ ನಾವು ಹಳೆ ಸ್ವಲ್ಪ ಜಾತಿಗಳಿದೆ, ಅದ್ಯಾವ್ದಂದ್ರೆ ಅಮೆರಿಕನ್ ಹೆರಿಟೇಜ್ ಅಂತ, ಸೂಪರ್ ಸ್ಟಾರ್ ಅಂತ, ಕ್ವೀನ್ ಎಲಿಜಬೆತ್, ವೈಟ್ ಕ್ರಿಸ್ಮಸ್, ಪೂಸಾ ಸೋನಿಯಾ, ಇದೆಲ್ಲ ಹಳೆ, ಆದ್ರೂ ಈಗಲೂ ಅದು ಒಂಥರ ಪ್ರಾಮುಖ್ಯತೆಯಲ್ಲಿದೆ. ಅಂದ್ರೆ ಅವು ತರದ ಜಮೀನಲ್ಲಿ ಬೆಳೆಯುವಂತದ್ದು, ಅದನ್ನು ಬೆಳಿಬಹುದು. ಇನ್ನು ಹಸಿರು ಮನೆಯಲ್ಲಿ ಕಡಿಮೆ ವೆಚ್ಚದ ಹಸಿರು ಮನೆಯಲ್ಲಿ ಬೆಳಿಬಹುದು ಅಂತದಾದ್ರೆ ನೋಡಿ ಸ್ವೀಟ್ ಹಾರ್ಟ್, ಮತ್ತೆ ಕರೋನಾ ಅಂತೇಳಿ ಮಾಂಟೆಜೂಮಾ, ಮತ್ತೆ ಹೊಸ ಇದರಲ್ಲಿ ಅಂದ್ರೆ ಫಸ್ಟ್ ರೆಡ್, ವಿವಾಲ್ಡಿ, ಗ್ಲಾಡಿಯೇಟರ್ ಅಂತಿದೆ, ಗ್ರ್ಯಾಂಡ್ ಗಾಲಾ ಅಂತ, ಇದೆಲ್ಲ ಬಹಳ ಈಗ ಬೇಡಿಕೆಯಲ್ಲಿದೆ. ಸಾಧಾರಣ ಈ ಕೆಂಪು ವರ್ಣವಿರುವಂತ ಗುಲಾಬಿ ಹೂಗೆ ಜಾಸ್ತಿ ಬೇಡಿಕೆ. ಬೆಂಗಳೂರಿನಲ್ಲಿ ಈಗ ಈ ಪುಷ್ಪ ಹರಾಜು ಕೇಂದ್ರ ಪ್ರಾರಂಭ ಆದ್ಮೇಲೆ ಇನ್ನೂ ಉತ್ತೇಜನ ಸಿಕ್ಕಿದೆ ಅಂತ. ಹೌದು, ತುಂಬಾ ಇದಾಗಿದೆ. ಮತ್ತೆ ಇನ್ನೊಂದು ನಾನು ತಮ್ಗೆ ಹೇಳ್ಬೇಕು ಅಂತಂದ್ರೆ ಈ ಗ್ರ್ಯಾಂಡ್ ಗಾಲಾ ಮತ್ತೆ ಚರಿಸ್ಮಾ ಅಂತ ಒಂದು ಈಗ ಹೊಸ ಇದು ಬಂದಿದೆ ತಳಿ, ಅದು ಚಿಕ್ಕ ಹೂವಿನ ಇದು, ಅದು ಮುಕ್ತ ವಾತಾವರಣದಲ್ಲಿ ಅಂದ್ರೆ ಓಪನ್ ಕಲ್ಟಿವೇಶನ್ ಮಾಡಬಹುದು, ಅದನ್ನ ಹೂಮಾಲೆ ಮಾಡ್ಲಿಕ್ಕೆ ಅದಕ್ಕೆಲ್ಲ ಉಪಯೋಗಿಸ್ಕೊಳ್ತಾರೆ. ಇನ್ನು ಗುಲಾಬಿಯಲ್ಲಿ ಯಾವ ರೀತಿ ಸಸ್ಯಾಭಿವೃದ್ಧಿ ಮಾಡ್ಕೋಬಹುದು? ಗುಲಾಬಿಯಲ್ಲಿ ಈ ಕಾಡ್ ಜಾತಿ ಗುಲಾಬಿ ಇದೆ ನೋಡಿ, ಅಂತದನ್ನ ಕಟಿಂಗ್ಸ್ ಮಾಡಿ ಹಾಕೊಡ್ಬೋದು. ಮತ್ತೆ ಕಾಡ್ ಜಾತಿ ಗುಲಾಬಿ ಹೂ ಜಾಸ್ತಿ ಕೊಡೋದಿಲ್ಲ, ಅದರಿಂದಾಗಿ ಹೈಬ್ರಿಡ್ ಟೀ ರೋಸ್ ಅಂತ ಹೇಳ್ತೀವಿ, ಇದನ್ನೆಲ್ಲ ಮಾಡ್ಬೇಕಾದ್ರೆ ಕಸಿ ಮಾಡ್ಲೇಬೇಕು. ಇದನ್ನ ಕಣ್ಣು ಕಸಿ ಮಾಡೋದೇ ಕರೆಕ್ಟ್ ವಿಧಾನ. ಟೀ ಬಡ್ಡಿಂಗ್ ಅಂತ ಹೇಳ್ತೀವಿ, ಕಣ್ಣು ಕಸಿ. ಫಸ್ಟ್ ನಾವು ಈಗ ಈ ಕಾಡು ಗುಲಾಬಿ ಏನಿದೆಲ್ಲ ಆ ಸಸಿಗಳನ್ನ ಕಟಿಂಗ್ಸ್ ಹಾಕೊಳ್ಬೇಕು, ಅಂದ್ರೆ ಒಂದು 6 ಇಂಚ್ ಅಷ್ಟಿರುವ ಕಾಂಡ ತುಂಡುಗಳನ್ನ ಪಾತಿಯಲ್ಲಿ ಹಾಕೊಳ್ಬೇಕು. ಅದಾದ್ಮೇಲೆ ಒಂದು 5-6 ತಿಂಗಳು ಅದನ್ನ ಅಲ್ಲಿ ಬೆಳಿಲಿಕ್ಕೆ ಬಿಟ್ಬಿಟ್ಟು ಒಂದು ಪೆನ್ಸಿಲ್ ಗಾತ್ರದಷ್ಟಕ್ಕೆ ಬಂದಾಗ ದಪ್ಪ ಬಂದಾಗ ಅದ್ರ ಮೇಲೆ ನಾವು ಕಣ್ಣು ಕಸಿ ಮಾಡ್ಕೊಳ್ಬೋದು. ಯಾವ ಜಾತಿ ಗುಲಾಬಿ ಬೇಕೋ ಅದ್ರದ್ದು ಕಣ್ಣನ್ನು ತೆಗೆದು ಇದರಲ್ಲಿ ಕಸಿ ಮಾಡ್ಕೊಳ್ಬೇಕಾಗ್ತದೆ. ಕಣ್ಣು ಕಸಿ ಮಾಡೋದಕ್ಕೆ ಯಾವ ಕಾಲ ಸೂಕ್ತ ಅಂತ? ಸಾಧಾರಣವಾಗಿ ಫೆಬ್ರವರಿಯಿಂದ ಏಪ್ರಿಲ್ ತಿಂಗಳು ಸೂಕ್ತ ಆಗಿದೆ, ಸ್ವಲ್ಪ ಒಣ ವಾತಾವರಣ ಇರುತ್ತೆ. ಹೌದು ಹೌದು, ಈಗ ಡಿಸೆಂಬರ್ ತಿಂಗಳು ಚಳಿ ಇರುವಂತಹ ಸಮಯದಲ್ಲಿ ಅಷ್ಟು ಒಳ್ಳೇದಾಗೋದಿಲ್ಲ, ಹೆಚ್ಚು ತೇವಾಂಶ ಇದ್ರೂ ಇದಕ್ಕೆ ತೊಂದರೆ ಆಗುತ್ತೆ. ಮಳೆಗಾಲದಲ್ಲೂ ಅಷ್ಟು ಇದಾಗುತ್ತೆ, ಫೆಬ್ರವರಿಯಿಂದ ಏಪ್ರಿಲ್ ತಿಂಗಳು ಅನುಕೂಲ ಆಗ್ತದೆ. ಇನ್ನೊಂದು ರೀತಿ ಇದೆ, ಈಗ ನಾನು ಹೇಳಿದ ರೀತಿಯಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳ್ತದೆ, ಅಂದ್ರೆ ಒಂದು 6 ತಿಂಗಳಿಂದ 1 ವರ್ಷ ಬೇಕು ಗಿಡ ಸಿದ್ಧವಾಗಬೇಕಾದ್ರೆ. ಈಗ ಇನ್ನೊಂದು ರೀತಿ ಏನಂದ್ರೆ ಒಂದು ಚಿಕ್ಕ ಪಾಲಿಥಿನ್ ಚೀಲ, ಅಂದ್ರೆ ಸಾಧಾರಣ 3 ಇಂಚು ಅಗಲ 4 ಇಂಚು ಉದ್ದ ಪಾಲಿಥಿನ್ ಚೀಲಗಳಲ್ಲಿ ಮಾಧ್ಯಮವನ್ನು ತುಂಬಿಸ್ಕೊಂಡ್ಬಿಡೋದು, ಅದರಲ್ಲಿ ಕಟ್ಟಿಂಗ್ ಅನ್ನ ಹಾಕೊಂಡ್ಬಿಡೋದು. ಈ ಕಣ್ಣು ತುಂಡು ಒಂದು 6 ಇಂಚು ಉದ್ದದು, ಒಂದು 3-4 ದಿನಗಳಿರಬೇಕು ಕಣ್ಣುಗಳು. ಅದನ್ನ ಹಾಕಿ 1 ತಿಂಗಳು ಬಿಟ್ರೆ ಅದು ಬೇರ್ ಬಿಡ್ಲಿಕ್ಕೆ ಶುರು ಆಗ್ತದೆ. ಅದು ಬೇರ್ ಬಿಟ್ಟ ಕೂಡಲೇ ಅದ್ರ ಮೇಲೆ ಕಸಿ ಮಾಡ್ಬೋದು, ಕಣ್ಣು ಕಸಿ ಮಾಡ್ಬೋದು, 40-45 ದಿನದಲ್ಲಿ ಕಣ್ಣು ಕಸಿ ಮಾಡ್ಬಿಡ್ಬೋದು. ಇದು 3 ತಿಂಗಳಿಗೆಲ್ಲ ಸಸಿ ರೆಡಿ ಆಗ್ಬಿಡ್ತದೆ, ತಯಾರಾಗ್ತದೆ. ಸರಳವಾದ ವಿಧಾನ, ಮತ್ತೆ ಇದರಲ್ಲಿ ತುಂಬಾ ಗಿಡಗಳನ್ನ ಉತ್ಪನ್ನ ಮಾಡ್ಬೋದು. ಈಗ ಮೊದಲು ಹೇಳಿದ ವಿಧಾನ ಅಂದ್ರೆ ಸ್ವಲ್ಪ ಕಡಿಮೆ ಇದಾಗ್ತದೆ, ಈಗ ಇದನ್ನೇ ಎಲ್ಲ ಕಡೆ ಸಾಧಾರಣವಾಗಿ ಅನುಸರಿಸ್ತಾ ಇದ್ದಾರೆ. ದಪ್ಪ ಇದಕ್ಕೂ ಪೆನ್ಸಿಲ್ ಗಾತ್ರನೇ ಇರಬೇಕು, ಆದ್ರೆ ನಾವು ಕಟಿಂಗ್ ಹಾಕುವಾಗಲೇ ಆ ಗಾತ್ರದ ಇದನ್ನ ಅಷ್ಟಿದ್ರೆ ಸಾಕು, ಸ್ವಲ್ಪ ಚಿಕ್ಕದಿದ್ರೂ ಪರವಾಗಿಲ್ಲ. ಇನ್ನ 1 ಎಕರೆನಲ್ಲಿ ಬೇಸಾಯ ಮಾಡ್ಬೇಕು ಅಂದ್ರೆ ಈ ಸಸಿಗಳು ಇವೆಲ್ಲ ಎಷ್ಟೆಷ್ಟು ಬೇಕಾಗ್ತವೆ, ಎಷ್ಟೆಷ್ಟು ಅಂತರ ಕೊಡಬೇಕಾಗತ್ತೆ, ಗೊಬ್ಬರ ಎಷ್ಟೆಷ್ಟು ಕೊಡಬೇಕಾಗತ್ತೆ? ಸಾಧಾರಣ ಚೆನ್ನಾಗಿ ಉಳುಮೆ ಮಾಡೋದು ಇದೆಲ್ಲ ಮಾಡಿದ್ಮೇಲೆ 1 ಎಕರೆಗೆ 8-10 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರ ಇದನ್ನ ಚೆನ್ನಾಗಿ ಮಿಶ್ರ ಮಾಡ್ಬಿಡ್ಬೇಕು. ಆಮೇಲೆ ಲೆವೆಲ್ ಮಾಡ್ಬೇಕು, ಅಂದ್ರೆ ಸಮತಟ್ ಮಾಡ್ಬಿಟ್ಟು 75 ಸೆಂಟಿಮೀಟರ್ ಅಂತರದಲ್ಲಿ, 2.5 ಅಡಿ ಅಂತರದಲ್ಲಿ ಗಿಡಗಳನ್ನ ನಾಟಿ ಮಾಡ್ಕೊಳ್ಬಹುದು. ಅಂದ್ರೆ ಸಾಲಿನಿಂದ ಸಾಲಿಗೂ 2.5 ಅಡಿ, ಗಿಡದಿಂದ ಗಿಡಕ್ಕೂ 2.5 ಸಾಲಿನಲ್ಲಿ. ಇನ್ನೊಂದು ಏನಂದ್ರೆ ಈಗ ಈ ಚರಿಸ್ಮಾ ಅಂತ ಬೇರೆ ಜಾತಿ ಹೂಗಳನ್ನ ಹೇಳಿದ್ರೆ ಅದರಲ್ಲಿ ಸ್ವಲ್ಪ ಅಂತರ ಜಾಸ್ತಿ ಕೊಡ್ತಾರೆ ಈಗ ರೈತರು, ಅಂದ್ರೆ ಓಡಾಡ್ಲಿಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ, ಮತ್ತೆ ಕುಯಿಲು ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಅದರಿಂದ ಏನ್ ಮಾಡ್ತಾರೆ ಅಂದ್ರೆ ಸಾಲಿಂದ ಸಾಲಿಗೆ 5 ಅಡಿ ಅಂತರ ಕೊಡ್ತಾರೆ, ಗಿಡದಿಂದ ಗಿಡಕ್ಕೆ 2-2.5 ಅಡಿ ಕೊಡ್ತಾರೆ, ಇದು ಅನುಕೂಲ ಆಗ್ತದೆ. ಅಂದ್ರೆ ಸಾಧಾರಣವಾಗಿ ಸಾಕಷ್ಟು ಗಿಡಗಳನ್ನೇ ಈ ರೀತಿ ಮಾಡಿದ್ರೆ 7-7.5 ಸಾವಿರ ಗಿಡ ಕೊಡಿಸ್ಬೋದು 1 ಎಕರೆಯಲ್ಲಿ. ಇನ್ನೊಂದು ಏನಂದ್ರೆ ಹಸಿರು ಮನೆಯಲ್ಲಿ ಬೆಳಿಬೇಕು ಅಂತ ಇಟ್ಕೊಳ್ಳಿ, ಹಸಿರು ಮನೆಯಲ್ಲಿ ಬೆಳಿಬೇಕಾದ್ರೆ ನಂತರ ತುಂಬಾ ಕಡಿಮೆ ಮಾಡ್ತೀವಿ, ಯಾಕಂದ್ರೆ ಜಾಸ್ತಿ ಗಿಡಗಳನ್ನ ಹಸಿರು ಮನೆಯಲ್ಲಿ ಕೂಡಿಸ್ಬೋದು. ಅದಕ್ಕೆ ಬೇಕಾದ ವಾತಾವರಣ ಎಲ್ಲ ಕೊಡೋದ್ರಿಂದ ಚೆನ್ನಾಗಿ ಬಂದೇ ಬರುತ್ತೆ, ಚೆನ್ನಾಗಿ ಬರ್ತದೆ, ಜಾಸ್ತಿ ಗಿಡಗಳನ್ನ ಕೂಡಿಸ್ಬೋದು. ಸಾಧಾರಣ ಬರೀ 1 ಅಡಿಗೆ 1 ಗಿಡ ಹಾಕ್ತೀವಿ, ಅಡಿಗಳನ್ನ ಮಾಡಿಬಿಟ್ಟು ಅದರಲ್ಲಿ 1 ಚದರ ಮೀಟರ್ಗೆ ಸುಮಾರು 5-7 ಗಿಡ ಕೂರಿಸ್ತೇವೆ, ಅಂದ್ರೆ 1 ಅಡಿಗೆ 1 ಗಿಡ ಹಾಕ್ಬೋದು. ಅಂದ್ರೆ 30 ಸೆಂಟಿಮೀಟರ್ ಅಂತರದಲ್ಲಿ ಹಸಿರು ಮನೆಯಲ್ಲಿ ಹಾಕಿದಾಗ 28,000-32,000 ಗಿಡ ಕೂರಿಸ್ಬೋದು 1 ಎಕರೆ ಪ್ರದೇಶದಲ್ಲಿ. ಇನ್ನು ಸಸಿಗಳನ್ನ ನಾಟಿ ಮಾಡುವಾಗ ಏನಾದರೂ ಎಚ್ಚರಿಕೆ ವಹಿಸಬೇಕಾಗತ್ತೆ? ಹೌದು ಹೌದು, ಈಗ ನಾಟಿ ಮಾಡುವಾಗ ನಾನು ಹೇಳಿದೆ ಕಣ್ಣು ಕಸಿ ಮಾಡಿ ಗಿಡಗಳನ್ನ ಉರಿದಿ ಮಾಡ್ಕೊಳ್ತೇವೆ. ಇದನ್ನು ನಾಟಿ ಮಾಡುವಾಗ ಆ ಕಣ್ಣು ಕಸಿ ಮಾಡಿದ ಭಾಗವನ್ನು ಯಾವಾಗ್ಲೂ ಭೂಮಿಯಿಂದ ಮೇಲೆ ಇಡಲೇಬೇಕು. ಮತ್ತೇನಂದ್ರೆ ಆ ಕಸಿ ಮಾಡಿದ ಕೆಳಗಿಂದ ಬರುವಂತ ಈ ಚಿಗುರುಗಳಂದ್ರೆ ಆ ಕಾಡು ಗುಲಾಬಿಯಾಗಿ ಚಿಗುರುಗಳು ಬರೋದನ್ನೆಲ್ಲ ಆಗಾಗ್ಗೆ ತೆಗಿತಾ ಇರಬೇಕು. ಇದು ಬರೀ ಮುಖ್ಯ ನೋಡಿ. ಇನ್ನೊಂದೇನಂದ್ರೆ ಈ ನಾಟಿ ಮಾಡುವ ಸಮಯದಲ್ಲಿ ಗೆದ್ಲು ಕಾಟ ಜಾಸ್ತಿ ಇರ್ತದೆ, ಅದರಿಂದಾಗಿ ಸ್ವಲ್ಪ ಕೀಟನಾಶಕ ಕ್ಲೋರೋಫೈರಿಫಾಸ್ ಅಂತ ಅಥವಾ ಫ್ಲೋರೈಟ್ ಇಂತ ಕೀಟನಾಶಕವನ್ನು ಬಳಸ್ಕೊಳ್ಳೋದು ಒಳ್ಳೇದು. ಒಂದು ಗಿಡಕ್ಕೆ 1-2 ಗ್ರಾಮಿನಷ್ಟು ಹಾಕಿದ್ರೆ ಇದನ್ನು ಸ್ವಲ್ಪ ತಡೆ. ಇದು ಬಹಳ ಮುಖ್ಯವಾದಂತ ಅಂಶ. ಹೌದು. ಇನ್ನು ಈ ಗೊಬ್ಬರ ಎಷ್ಟೆಷ್ಟು ಕೊಡಬೇಕಾಗತ್ತೆ? ರಾಸಾಯನಿಕ ಗೊಬ್ಬರ ಹೇಳಬೇಕಾದ್ರೆ ಸಾರಜನಕ 100 ಕಿಲೋಗ್ರಾಮ್, ರಂಜಕ 80 ಕಿಲೋಗ್ರಾಮ್ ಮತ್ತೆ ಪೊಟಾಶಿ 80 ಕಿಲೋಗ್ರಾಮ್ ಒದಗಿಸ್ಬೇಕು. ಇದು 1 ವರ್ಷಕ್ಕೆ ಎಕರೆಗೆ. ಇದರಲ್ಲಿ ಸಾರಜನಕವನ್ನು 100 ಕಿಲೋಗ್ರಾಮ್ ಅಂತ ಏನ್ ಹೇಳಿದೆ ಅದನ್ನು ಅರ್ಧ ಮಾಡಬೇಕು. ನಾಟಿ ಮಾಡುವಾಗ 50 ಕಿಲೋಗ್ರಾಮ್, ಆಮೇಲೆ 50 ಕಿಲೋಗ್ರಾಮ್ ಕೊಡ ಸಮ ಕಂತುಗಳು ಮಾಡಿಕೊಂಡು 2 ತಿಂಗಳಿಗೆ ಒಂದ್ಸತಿ ಕೊಟ್ಟರೆ ಬಹಳ ಒಳ್ಳೆಯದು. ಪ್ರತಿ ದಿನ ಹೂಗಳು ಬರ್ತಾ ಇರ್ತದೆ, ಅದರಿಂದ 2 ತಿಂಗಳಿಗೆ ಅದನ್ನ ಕಂತುಗಳು ಮಾಡ್ಕೊಂಡು ಕೊಡೋದು ಒಳ್ಳೆಯದು. ಪೋಷಕಾಂಶಗಳ ಅವಶ್ಯಕತೆಯನ್ನು ಪೂರೈಸಬಹುದು. ಹೌದು. ಇದರೊಟ್ಟಿಗೆ ಸ್ವಲ್ಪ ಲಘು ಪೋಷಕಾಂಶಗಳನ್ನು ಕೊಡೋದು ಒಳ್ಳೇದು ನೋಡಿ. ಸುಮಾರು 1.5 ಗ್ರಾಮ್ 1 ಲೀಟರ್ ನೀರಿನಲ್ಲಿ ಹಾಕಿ ಸ್ಪ್ರೇ ಮುಖಾಂತರ ಕೊಡೋದು ಬಹಳ ಒಳ್ಳೆಯದು. ಲಘು ಪೋಷಕಾಂಶದ ಮಿಶ್ರಣ ಸಿಗುತ್ತೆ. ಮಿಶ್ರಣ ಸಿಗ್ತದೆ, ರೆಡಿಮೇಡ್ ಸಿಗ್ತದೆ. 1 ಲೀಟರ್ ನೀರಿಗೆ 1.5 ಗ್ರಾಮ್ ಸಾಕು. 1.5 ಗ್ರಾಮ್ ಸಾಕು. ಇನ್ನು ನೀರಾವರಿಯನ್ನು ಯಾವ ರೀತಿ ಮಾಡ್ಕೋಬೇಕಾಗುತ್ತೆ? ಈಗ ಓಪನ್ ಕಲ್ಟಿವೇಶನ್ ಅಂದ್ರೆ ಮುಕ್ತ ವಾತಾವರಣದಲ್ಲಿ ಬೆಳೆಯುವಂತ ಇದಾದ್ರೆ 7-10 ದಿನಗಳಿಗೆ ಒಂದ್ಸತಿ ನೀರಾವರಿ ಕೊಟ್ಟರೆ ಸಾಕು. ಹನಿ ನೀರಾವರಿ ಮಾಡೋದಾದ್ರೆ ಒಂದೊಂದು ಗಿಡಕ್ಕೆ ಸುಮಾರು 1 ಲೀಟರ್ನಷ್ಟು ನೀರು ಕೊಡಬೇಕಾಗ್ತದೆ ಪ್ರತಿ ದಿನಕ್ಕೆ. ಅಥವಾ ಹಸಿರು ಮನೆಯಲ್ಲಿ ಬೆಳೆಯುವಂತ ಇದಕ್ಕಾದ್ರೆ ಸುಮಾರು 5-7 ಲೀಟರ್ ನೀರು ಬೇಕಾಗ್ತದೆ 1 ಚದರ ಮೀಟರ್ಗೆ. ಮತ್ತೆ ಅಂತರ ಬೇಸಾಯ ಮಾಡ್ಕೋಬೇಕಾಗತ್ತೆ. ಹೌದು. ಕಳೆಗಳನ್ನ ತೆಗೆಯುವಂತದ್ದು ಇಂಥದನ್ನ ಮಾಡ್ತಾ ಇರ್ಬೇಕಾಗ್ತದೆ. ಹಸಿರು ಮನೆಗಳಲ್ಲಿ ಕಳೆಗಳ ಹಾವಳಿ ಸ್ವಲ್ಪ ಕಡಿಮೆನೆ, ಸಮಸ್ಯೆ ಇರೋದಿಲ್ಲ. ಇನ್ನು ಗಿಡಗಳ ಸೌರವಿಕೆ ಬಹಳ ಮುಖ್ಯ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಹೌದು, ಇದು ಬಹಳ ಮುಖ್ಯ ನೋಡಿ. ಈಗ ಸಾಧಾರಣ ಮುಕ್ತ ವಾತಾವರಣ ಬೆಳೆಯುವಂತ ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಹೂಗಳನ್ನ ಕಟ್ ಮಾಡುವಾಗಲೇ ಅಲ್ಲಿಂದ ಚಿಗುರು ಹೊಡೆದು ರೆಗ್ಯುಲರ್ ಪ್ರೂನಿಂಗ್ ಅಂತ ಮಾಡ್ಬೇಕಾಗಿಲ್ಲ, ಅಂದ್ರೆ ಸತತವಾಗಿ ಮಾಡಬೇಕಾಗಿಲ್ಲ. ಆದ್ರೆ ಹಸಿರು ಮನೆಯಲ್ಲಿ ಬೆಳೆಯುವಂತದ್ದನ್ನ ಸಾಧಾರಣ ವರ್ಷಕ್ಕೆ 2 ಸತಿ ಬೇಕಾದ್ರೆ ಪ್ರೂನಿಂಗ್ ಮಾಡಬಹುದು. ಸಾಧಾರಣವಾಗಿ ಜೂನ್ ಮತ್ತೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಮಾಡ್ಕೊಳ್ಬಹುದು. ಕಟ್ ಮಾಡಿದ ಕೂಡಲೇ ಅದಕ್ಕೆ ಶಿಲೀಂಧ್ರ ನಾಶಕವನ್ನು ಹಚ್ಚಬೇಕಾಗ್ತದೆ. ಕಟ್ ಮಾಡಿದ ಪೋರ್ಷನ್ಗೆ ಬ್ಲೈಟಾಕ್ಸ್ ಅಥವಾ ಬಿವಿಸ್ಟಿನ್ ಇಂಥದನ್ನ ಹಚ್ಚಬೇಕು. ಎಷ್ಟು ಕಣ್ಣುಗಳು ಬಿಟ್ಟು ಕತ್ತರಿಸಬೇಕಾಗತ್ತೆ? ಈಗ ಬುಡದಿಂದ ಸಾಧಾರಣ 1-5-6 ಕಣ್ಣು ಬಿಟ್ಟು ಅಂದ್ರೆ ಸುಮಾರು 1 ಅಡಿ ಎತ್ತರಕ್ಕೆ ಕತ್ತರಿಸಬೇಕಾಗ್ತದೆ. ಬರೀ 4-5 ಕೊಂಬೆಗಳನ್ನ ಮಾತ್ರ ಉಳಿಸ್ಕೊಂಡ್ರೆ ಸಾಕು, ತುಂಬಾ ಕೊಂಬೆಗಳನ್ನ ಬಿಡೋದು ಮುಖ್ಯವಾದ. ಹೌದು. ಅಂದ್ರೆ ಹೊಸ ಬೆಳವಣಿಗೆಯಲ್ಲೇ ಹೂಗಳು ಬರ್ತವೆ. ಹೌದು. ಇನ್ನು ಚಿಗುರು ಕೊಂಬೆಗಳನ್ನು ಕೂಡ ತೆಗಿತಾ ಇರಬೇಕು. ಹೌದು ಹೌದು. ಆಗ ಹೇಳಿದಾಗೆ ಈ ಕಣ್ಣು ಕಸಿ ಮಾಡಿದಾಗ ಕಸಿ ಮಾಡಿದ ಕೆಳಗೆ ಭಾಗದಲ್ಲಿ ಬರುವಂತ ಚಿಗುರು ಇದನ್ನ ತೆಗಿತಾ ಇರಬೇಕಾಗ್ತದೆ. ಈ ಗುಲಾಬಿಗೆ ಕೀಟ ಮತ್ತೆ ರೋಗಗಳು ಯಾವ್ಯಾವ ಬರ್ತವೆ ಅಂತ ಸ್ವಲ್ಪ ಹೇಳ್ತೀರಾ? ಈ ಕೀಟಗಳು ಮುಖ್ಯವಾಗಿ ಏನಂದ್ರೆ ಹೇನು, ಥ್ರಿಪ್ಸ್ ಅಂತ ಹೇಳ್ತೇವೆ, ಮತ್ತೆ ಹೂ ತಿನ್ನುವ ದುಂಬಿ ಮತ್ತು ಕೆಂಪು ಜೇಡರ ಹುಳುಗಳು, ಇದೆಲ್ಲ ಬಹಳ ಮುಖ್ಯ ನೋಡಿ. ಏಫಿಡ್ಸ್ ಅಂತ ಹೇಳ್ತೇವೆ. ಹೌದು, ರಸ ಹೀರ್ತವೆ. ಹೌದು, ಕುಡಿಗಳ ಮೇಲೆ ಇದ್ಬಿಟ್ಟು ಎಳೆ ಇದರಿಂದ ರಸ ಹೀರಿಬಿಟ್ಟು ಮೊಗ್ಗುಗಳು ಅರಳದಾಗಿ ಮಾಡ್ಬಿಡ್ತದೆ, ಬಾಡದಂಗಾಗುತ್ತೆ. ಹೌದು. ಮತ್ತೆ ಥ್ರಿಪ್ಸ್ ಇದು ಸಹಿತ ಹಾಗೇನೆ, ಇದನ್ನು ಕಣ್ಣಿಗೆ ಸಾಧಾರಣವಾಗಿ ಹಾಗೆ ಕಾಣಿಸೋದಿಲ್ಲ, ನೀವು ಬುತ್ತಕನ್ನಡಿ ಹಿಡಿದು ನೋಡಬೇಕು ಅಥವಾ ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕಾಗ್ತದೆ. ಇದು ಸಹಿತ ಅಷ್ಟೇ, ಮೊಗ್ಗು ಮತ್ತು ಹೂಗಳ ಬಾಗಳಿಂದ ರಸವನ್ನೆಲ್ಲ ಹೀರಿಬಿಟ್ಟು ಮೊಗ್ಗುಗಳನ್ನೆಲ್ಲ ಅರಳದಂತೆ ಮಾಡಿಬಿಡ್ತದೆ. ಇನ್ನೊಂದು ಈ ಹೂ ತಿನ್ನುವ ದುಂಬಿ, ಇದು ಸಾಧಾರಣವಾಗಿ ಸಾಯಂಕಾಲ ಸಮಯದಲ್ಲಿ ಬರ್ತದೆ, ಎಲೆಗಳೆಲ್ಲ ರಂಧ್ರಗಳು ಕಾಣಿಸ್ತದೆ, ಅದು ನೋಡಿದ ಕೂಡಲೇ ಗೊತ್ತಾಗ್ಬಿಡ್ತದೆ ಈ ದುಂಬಿಗಳದ್ದು ಕಾಟ ಅಂತೇಳಿ. ಹೂಗಳು ತಿನ್ನುತ್ತೆ ಅದು. ಹೌದು ಹೌದು, ಹೂವನ್ನು ರಂಧ್ರ ಮಾಡ್ತದೆ, ಎಲೆಗಳಲ್ಲೂ ರಂಧ್ರಗಳನ್ನ ಕಾಣಿಸಿದ ಕೂಡಲೇ ಇದು ಮಾಡ್ಕೊಳ್ಬಹುದು. ಇನ್ನೊಂದು ಕೆಂಪು ಜೇಡರ ಹುಳ, ಇದು ಸಹಿತ ಕಣ್ಣಿಗೆ ಹಾಗೆ ನೋಡಿದಾಗ ಕಾಣಿಸೋದಿಲ್ಲ, ಸೂಕ್ಷ್ಮವಾಗಿ ಬುತ್ಕನ್ನಡಿ ಹಿಡಿದು ಹೀಗೆ ನೋಡಿದ್ರೆ ಗೊತ್ತಾಗ್ತದೆ. ಜೇಡರ ಹುಳ ತರನೇ ಇರ್ತದೆ, ಎಲೆಗಳ ಕೆಳಗಡೆ ಈ ಜೇಡರ ಹುಳ ಬಲೆ ಕಟ್ಟಿದಾಗೆ ಕಾಣಿಸ್ತದೆ. ಮುಖ್ಯವಾಗಿ ಹಸಿರು ಮನೆ ಇದರಲ್ಲಂತೂ ಇದು ಬಹಳ ಮುಖ್ಯ ನೋಡಿ. ವಾತಾವರಣ ಚೆನ್ನಾಗಿರುವಾಗ ಇದು ಅಧಿಕ ಪ್ರಮಾಣದಲ್ಲಿ ವೃದ್ಧಿಯಾಗ್ತದೆ, ವೃದ್ಧಿಯಾಗಿ ತೊಂದರೆ ಕೊಡುತ್ತೆ. ಹೌದು. ಈಗ ಕೆಂಪು ಜೇಡರಗಳು ತುಂಬಾ ಕಾಣಿಸ್ಕೊಂಡ್ರೆ ಈ ಡೈಕೋಫಾಲ್, ಇಥಿಯಾನ್ ಅಥವಾ ಮೆಟಾಸಿಸ್ಟಾಕ್ಸ್ ಅಂತ ಬಳಸ್ಬೋದು, ಇಂಥದನ್ನ ಬಳಸ್ಬಿಟ್ಟು ಕಂಟ್ರೋಲ್ ಮಾಡ್ಕೊಳ್ಬಹುದು. ಬೇರೆ ಇದು ಹೇಳಿದೆ ಅಲ್ಲ, ಅದಕ್ಕೂ ಅಷ್ಟೇ, 1/2 ml ಪಾಸ್ಫಮಿಡಾನು ಅಥವಾ 1.5 ml ಮೊನೋಕ್ರೋಟೋಫಸ್ ಇಂಥದನ್ನ 1 ಲೀಟರ್ ನೀರಿನಲ್ಲಿ ಬೆಳೆಸ್ಬಿಟ್ಟು ಸಿಂಪಡಿಸಬಹುದು. ಇನ್ನು ರೋಗಗಳು ಯಾವ್ಯಾವ ಬರ್ತವೆ ಅಂತ ಸ್ವಲ್ಪ ಹೇಳ್ತೀರಾ? ಹವಾಗುಣದಲ್ಲಿ ಏರುಪೇರಾದಾಗ, ತುಂಬಾ ತೇವಾಂಶ ಇದ್ದಾಗ, ಅಂದ್ರೆ ಈ ಹಸಿರು ಮನೆಯಲ್ಲಿ ಒಳ್ಳೆ ವಾತಾವರಣ ಕೊಟ್ಟಾಗ ಈ ಕಾಯಿಲೆಗಳು ಜಾಸ್ತಿ ಕಾಣಿಸ್ಕೊಳ್ತದೆ. ಸಾಧಾರಣ ಈ ಕಪ್ಪು ಎಲೆ ಚುಕ್ಕಿ ರೋಗ, ಬೂದಿ ರೋಗ ತುಂಬಾ, ಕಾಂಡದ ಹಿಮ್ಮೊಗ ಕೊಳೆತ ರೋಗ, ಆಮೇಲೆ ಮೊಗ್ಗು ಕೊಳೆ ರೋಗ, ಹಳದಿ ಮಚ್ಚೆ ನಂಜು ರೋಗ ವೈರಸ್, ಇದು ಹಳದಿ ನರ ನಂಜು ರೋಗ, ಇಂಥದ್ದೆಲ್ಲ ಸಾಧಾರಣವಾಗಿ ಇದರಲ್ಲಿ ಕಾಣಿಸ್ಕೊಳ್ತದೆ. ಈಗ ಕಪ್ಪು ಎಲೆ ಚುಕ್ಕಿ ರೋಗ ಅಂದರೆ ಈ ತಂಪಾದ ಹಾಗೂ ತೇವಾಂಶ ಜಾಸ್ತಿ ಇದ್ದಾಗ ಏನಾಗ್ತದೆ ಅಂದರೆ ಒಂದು ಕಂದು ಬಣ್ಣದ ಅಥವಾ ಕಪ್ಪು ವರ್ಣದ ಚುಕ್ಕಿಗಳು ಕಾಣಿಸ್ತದೆ. ಇದು ಹಾಗೆ ಬೆಳೆದು ಒಂದಕ್ಕೊಂದು ಇದಾಗ್ಬಿಟ್ಟು ಸೇರಿಕೊಂಡು ಎಲೆ ಎಲ್ಲ ಅರಿಶಿನ ಬಣ್ಣಕ್ಕೆ ತಿರುಗಿಬಿಟ್ಟು ಬೀಳಿಕ್ಕೆ ಶುರು ಆಗ್ತದೆ. ಇದನ್ನ ಸುಲಭವಾಗಿ ನಿಯಂತ್ರಣ ಮಾಡಬಹುದು. ಬೋರ್ಡೋ ದ್ರಾವಣ ಶೇಕಡ 1% ಇಲ್ಲ ಬ್ಲೈಟಾಕ್ಸ್ ಶೇಕಡ 0.3% ಪ್ರಮಾಣದಲ್ಲಿ ಕಾರ್ಬೆಂಡಿಸಮ್ ಇಂತ ರೋಗನಾಶಕ ಇದನ್ನ ಉಪಯೋಗಿಸಿಕೊಂಡು ಅದನ್ನ ನಿಯಂತ್ರಣ ಇಟ್ಬಹುದು. ಮತ್ತೆ ಬೂದಿ ರೋಗ ಅಂತ ಹೇಳಿ, ಬೂದಿ ರೋಗ, ಈ ಬೂದಿ ರೋಗ ಮಾತ್ರ ಬಹಳ ಮುಖ್ಯವಾದ ನೋಡಿ. ಸಾಧಾರಣವಾಗಿ ಹಸಿರು ಮನೆಗಳಲ್ಲಂತೂ ಇದು ಮುಖ್ಯ. ಮತ್ತೆ ಸಾಧಾರಣ ನವೆಂಬರ್ ಡಿಸೆಂಬರ್ ತಿಂಗಳು ಜನವರಿ ತಿಂಗಳು ಈ ತೇವಾಂಶ ಜಾಸ್ತಿ ಇದ್ದಾಗ ಈ ತುಂತುರು ಮಳೆ ಬರುವಂತ ಟೈಮಲ್ಲಿ ಇದು ಜಾಸ್ತಿ ಕಾಣಿಸುತ್ತದೆ. ಇದು ಎಲೆಗಳ ಮೇಲೆ ಒಂಥರ ಏನೋ ಪೌಡರ್ ಹಾಕಿದಾಗ ಕಾಣ್ತದೆ, ಬೂದಿ ರೀತಿಯಲ್ಲಿ ಇದು ಕಾಣಿಸ್ತದೆ. ಸಾಧಾರಣ ಎಲೆಗಳು ನೇರಳೆ ವರ್ಣಕ್ಕೆ ತಿರುಗಿಬಿಡ್ತು ಅಧಿಕವಾಗಿ ಇದ್ದಾಗ. ಮೊಗ್ಗುಗಳು ಸಹಿತ ಅರಳೋದಿಲ್ಲ, ಎಲೆಗಳೆಲ್ಲ ಒಂಥರ ಮುದುರ್ಕೊಂಡು ಬಿಡ್ತದೆ. ಕೆರೆತಿಯನ್ ಅಂತ ಒಂದು ಔಷಧಿಯನ್ನು ಕಾರ್ಬೆಂಡಿಸಮ್ ಬೆನೋಮಿಲ್ ಇವನು ಸಲ್ಫರ್ ಅಂದ್ರೆ ಗಂಧಕ ನೀರಿನಲ್ಲಿ ಕರಗುವಂತ ಗಂಧಕ ಸಹಿತ ಉಪಯೋಗಿಸಿಕೊಂಡು ಇದನ್ನ ನಿಯಂತ್ರಣ ಮಾಡಬಹುದು. ಗಂಧಕ ಉಪಯೋಗಿಸಿದ್ರೆ ಒಂದು 2-3 ಗ್ರಾಮಿನಷ್ಟು ಒಂದು ಲೀಟರ್ ನೀರಿನಲ್ಲಿ ಸ್ಪ್ರೇ ಮಾಡಿದ್ರೆ ಇದನ್ನು ನಿಯಂತ್ರಣ ಮಾಡಬಹುದು. ಗಂಧಕ ಸಿಂಪಡಣೆ ಮಾಡೋದ್ರಿಂದ ನುಸಿಯನ್ನು ಕೂಡ ನಾವು ನಿಯಂತ್ರಣ ಮಾಡಬಹುದು. ಅದೊಂದು ಅನುಕೂಲ ಆಗುತ್ತೆ. ಇನ್ನ ಕಾಂಡದ ಹಿಮ್ಮೊಗ ಕೊಳೆತ ಅಂತ ಹೇಳಿದ್ರಿ. ಈಗ ಸಾಧಾರಣ ಈ ಹೂಗಳನ್ನ ಕತ್ತರಿಸಿ ತೆಗೆದಾಗ ಅದಕ್ಕೆ ಕೂಡಲೇ ಯಾವ್ದಾದ್ರು ರೋಗನಾಶಕ ಇದ್ರೆ ಮುಲಾಮನ್ ಹಚ್ಚಬೇಕು. ಹಚ್ಚದೇ ಇದ್ದ ಸಂಬಂಧದಲ್ಲಿ ಕಾಂಡ ಹಿಮ್ಮೊಗ ಕೊಳೆತ ಸ್ಟಾರ್ಟ್ ಆಗ್ತದೆ, ಕೊಳೆತ ಬರ್ತಾ ಇರುತ್ತೆ. ಹೌದು, ಅದನ್ನ ಡೈ ಬ್ಯಾಕ್ ಅಂತ ಹೇಳ್ತೇವೆ. ಮೇಲೆಯಿಂದ ಕುಳಿತ ಕೆಳಗೆ ಇದಕ್ಕೆ ಬರ್ತದೆ. ಯಾವ್ದಾದ್ರು ಕಟಿಂಗ್ ಮಾಡಿದ ಕೂಡಲೇ ಬ್ಲೈಟಾಕ್ಸ್ ಅಥವಾ ಬೋರ್ಡೋ ದ್ರಾವಣ ಮುಲಾಮ್ ತರ ಮಾಡಿಕೊಂಡು ಅದಕ್ಕೆ ಹಚ್ಚಿಬಿಡ್ಬೇಕಾಗ್ತದೆ. ಇದು ಹಿಮ್ಮೊಗ ಕೊಳೆತದ ಬಗ್ಗೆ ಕೊಳೆತೇವೆ. ಇನ್ನು ಮೊಗ್ಗು ಕೊಳೆ ರೋಗನು ಬರುತ್ತೆ ಅಂತ ಹೇಳಿದ್ರಿ. ಈ ಮೊಗ್ಗಿನ ಹೊರ ಕವಚದ ಮೇಲೆ ಒಂಥರ ಕಂದು ಬಣ್ಣದ ಸೂಕ್ಷ್ಮ ಚುಕ್ಕೆಗಳು ಕಾಣ್ತದೆ, ಅನಂತರ ಮೊಗ್ಗುಗಳು ಹಾಗೆ ಇದಾಗಿ ಕೊಳೆಯಲ್ಲಿ ಸ್ಟಾರ್ಟ್ ಆಗಿಬಿಡ್ತದೆ. ನಾವು ಏನ್ ಮಾಡ್ಬೇಕು, ಈ ಹಳೆ ಹೂಗಳು ಅಂತದನ್ನ ಸಾಧಾರಣ ಗಿಡದಲ್ಲಿ ಬಿಡಬಾರದು, ಅದನ್ನ ತೆಗೆದು ಬಿಡಬೇಕು. ಮತ್ತೆ ಡೈಥೇನಿಯಂ 45 ಕ್ಯಾಪ್ಟಾಫ್ ಇಂತ ಇದನ್ನ ಉಪಯೋಗಿಸಿಕೊಂಡು ಮತ್ತೆ ಅತಿಯಾಗಿ ನೀರು ಕೊಡೋದನ್ನು ನಿಲ್ಲಿಸಬೇಕು. ಅತಿಯಾಗಿ ನೀರು ಕೊಟ್ಟು ಅದು ಸ್ವಲ್ಪ ತೇವಾಂಶ ಜಾಸ್ತಿ ಆದ ಕೂಡಲೇ ಈ ಕಾಯಿಲೆಗಳು ಜಾಸ್ತಿ ಆಗ್ತದೆ. ಇನ್ನು ನಂಜು ರೋಗಗಳು ಬರ್ತವೆ. ಈ ನಂಜು ರೋಗ ಹಳದಿ ನರ ನಂಜು ಅಂತ ಮುಖ್ಯವಾದ ಇದಲ್ಲ, ಅದನ್ನ ಮೊದಲಿಂದ ನಿಯಂತ್ರಣ ಮಾಡ್ಕೊಂಡ್ ಬರ್ತಾರೆ. ಹುಳುಗಳು, ಈ ನುಸಿಗಳು ಇಂಥದನ್ನ ಕಂಟ್ರೋಲ್ ಮಾಡ್ಕೊಂಡ್ ಬಂದ್ರೆ, ಕೀಟಗಳು, ಹೌದು, ಇಂಥದನ್ನ ಕಂಟ್ರೋಲ್ ಮಾಡಿದ್ರೆ ಈ ತೊಂದರೆ ಬರುವುದಿಲ್ಲ, ನಂಜು ರೋಗಗಳು ಕಡಿಮೆ ಆಗ್ತದೆ. ಅದು ಬಂದಂತ ಪರಿಸ್ಥಿತಿಯಲ್ಲಿ ಅಂತ ಗಿಡಗಳನ್ನ ಕಿತ್ತು ತೆಗಿಲೇಬೇಕಾಗುತ್ತೆ. ಬೇರೆ ರೀತಿಯಲ್ಲಿ ಅದನ್ನ ನಿಯಂತ್ರಣ ಮಾಡಕ್ ಕಷ್ಟ ಆಗ್ತದೆ. ವಾಹಕಗಳನ್ನ ಮಾತ್ರ ನಾವು ನಿಯಂತ್ರಣ ಮಾಡಬೇಕು. ಕೀಟಗಳನ್ನ, ಕೀಟಗಳನ್ನ ನಿಯಂತ್ರಣ ಮಾಡೋದ್ರಿಂದ ರೋಗ ಬರೋದನ್ನ ತಡೆಯಿರಿ. ರೋಗ ಬಂದ್ಮೇಲೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತ ಸಮಯದಲ್ಲಿ ಗಿಡಗಳನ್ನ ತೆಗೆದೇ ಬಿಡೋದು ಒಳ್ಳೇದು. ಹಳದಿ ನರ ನಂಜು ರೋಗನು ಬರುತ್ತೆ, ಅದನ್ನು ಅಷ್ಟೇನೆ. ಈ ಹುಳಗಳನ್ನ ನಿಯಂತ್ರಣ ಮಾಡ್ಕೊಂಡ್ರೆ, ಬಿಳಿ ನೊಣಗಳು, ಹೌದು ಹೌದು, ಅವುಗಳನ್ನ ನಿಯಂತ್ರಣ ಮಾಡ್ಕೊಂಡ್ರೆ ಅದನ್ನು ಕೂಡ ನಿಯಂತ್ರಣ ಮಾಡ್ಬೋದು. ಇನ್ನ ಈ ಗುಲಾಬಿಯನ್ನ ಯಾವ ಹಂತದಲ್ಲಿ ಕೊಯ್ಲು ಮಾಡಬೇಕಾಗತ್ತೆ? ಈಗ ಕಡ್ಡಿ ಕತ್ತರಿಸಿ ಪ್ರೂನಿಂಗ್ ಅಂತ ಇದೆ, ಪ್ರೂನಿಂಗ್ ಮಾಡಿ ಒಂದು 45 ದಿನದಲ್ಲಿ ಹೂಗಳು ಬರಲಿ ಶುರು ಆಗ್ತದೆ. ಅದು ಇವಾಗ 2 ರೀತಿ ಇದೆ. ಒಂದು ಈಗ ಹಸಿರು ಮನೆಯಲ್ಲಿ ಬೆಳೆದಂತಹ ಹೂಗಳಾದ್ರೆ ಉದ್ದ ಕಾಂಡ ಬೇಕಾಗ್ತದೆ. ಸಾಧಾರಣ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸ್ತಾರೆ. 70-100 ಸೆಂಟಿಮೀಟರ್ 110 ಸೆಂಟಿಮೀಟರ್ ಉದ್ದದ ಕಾಂಡ ಅಂದ್ರೆ ಸಾಧಾರಣ 3 ಅಡಿ ಉದ್ದಂತ ಕಾಂಡಗಳನ್ನ ಇದ್ ಮಾಡ್ತಾರೆ. ಇನ್ನೊಂದು 50-70 ಸೆಂಟಿಮೀಟರ್, ಅಲ್ಲಿಂದ 50 ಸೆಂಟಿಮೀಟರ್ ಕೆಳಗಿರುವಂತ. ಈ ಕಾಂಡ ಬಿಟ್ಟು ಕತ್ತರಿಸುವ ಉದ್ದೇಶ ಏನು ಅಂತಾರೆ? ರಫ್ತು ಮಾಡ್ಲಿಕ್ಕೆ, ಹೊರದೇಶಗಳಿಗೆ ಕಳಿಸುವಂತ. ಇದಕ್ಕೆ ಈ ತರ ಹೂಗಳಿಗೆ ಬೇಡಿಕೆ ಇರೋದು. ಇಲ್ಲಿನ ಮಾರ್ಕೆಟ್ಗೆ ಬಿಡಿ ಹೂಗಳಿಗೆ ಬೇಡಿಕೆ ಇರ್ತದೆ. ಬಿಡಿ ಹೂಗಳನ್ನ ಕಟ್ ಮಾಡುವಾಗ ಬರೀ ಒಂದು 3-4 ಸೆಂಟಿಮೀಟರ್ ಬಿಟ್ಬಿಟ್ಟು ಕಟ್ ಮಾಡಿದ್ರೆ ಸಾಕಾಗ್ತದೆ. ಅಂದ್ರೆ ಬೆಳಗಿನ ಜಾವದಲ್ಲಿ ಮಾಡೋದು ಒಳ್ಳೇದು. ಬೆಳಗಿನ ಜಾವ ಮಾಡೋದು ಒಳ್ಳೇದು, ಇಲ್ಲ ಸಾಯಂಕಾಲ 3-4 ಗಂಟೆ ಮೇಲೆ ಮಾಡೋದು ಇನ್ನೂ ಒಳ್ಳೇದು. ಸಾಯಂಕಾಲದಿಂದ ಮಾರನೇ ದಿನ ಬೆಳಿಗ್ಗೆವರೆಗೆ ತಂಪು ವಾತಾವರಣ ಸಿಕ್ಕೋದ್ರಿಂದ ರಫ್ತು ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ಇವನ್ ಮಾರ್ಕೆಟಿಗೆ ಕಳಿಸ್ಲಿಕ್ಕೂ ಇಂಥದಕ್ಕೂ ಅನುಕೂಲ ಆಗ್ತದೆ. ಇಳುವರಿ ಎಷ್ಟೆಷ್ಟು ಪಡಿಬಹುದು ಅಂತೀರ? ಇಳುವರಿ ಸಾಧಾರಣ 1 ಹೆಕ್ಟೇರ್ ಪ್ರದೇಶದಿಂದ ಪ್ರತಿ ವರ್ಷಕ್ಕೆ 1-2.5 ಲಕ್ಷಗಳಷ್ಟು ಹೂಗಳು ಸಿಗ್ತದೆ. 2.5 ಎಕರೆಗೆ ಅಂದ್ರೆ ಸಿಗುವಂತ ಬೆಲೆ ಆಧಾರದ ಮೇಲೆ ನಮ್ಮ ಲಾಭ ನಿರ್ಧಾರವಾಗುತ್ತೆ. ಹೌದು, ಈಗ ಡಿಸೆಂಬರ್ ಜಾನುವರಿ ತಿಂಗಳು ಫೆಬ್ರವರಿ ತಿಂಗಳವರೆಗೆ ಅಧಿಕ ಬೆಲೆ ಇರುವಂತ ಇದೆ ನೋಡಿ. ಯಾಕಂದ್ರೆ ಕ್ರಿಸ್ಮಸ್, ನ್ಯೂ ಇಯರ್, ಪುನಃ ಈ ಪ್ರೇಮಿಗಳ ದಿನಾಚರಣೆ ಇಂತ ಟೈಮಲ್ಲಿ ಏನಲ್ಲ 5 ರೂಪಾಯಿಯಿಂದ ಹಿಡಿದು 20-25 ರೂಪಾಯಿವರೆಗೆ ಒಂದೊಂದು ಹೂಗೆ ಸಿಕ್ಕುವ. ಅಂದ್ರೆ ಆ ಸಮಯಕ್ಕೆ ಸರಿಯಾಗಿ ಹೂಗಳು ಬರೋ ರೀತಿಯಲ್ಲಿ ನಾವು, ಹೌದು, ಅದೇ ರೀತಿ ಅದನ್ನು ಸೌರಬೇಕು. ಹೌದು, ಸೌರಬೇಕು. ಮತ್ತೆ ಈ ಬಿಡಿಗಳು ಸಾಧಾರಣ ಸೆಪ್ಟೆಂಬರ್ ಇಂದ ಈಗ ಗಣೇಶ ಹಬ್ಬ, ಆಯುಧ ಪೂಜೆ ಇಂತ ಸಮಯದಲ್ಲಿ ಬಿಡಿ ಹೂಗಳಿಗೆ ಜಾಸ್ತಿ ಬೇಡಿಕೆ ಬರ್ತದೆ.

ಗ್ರಂಥಾಲಯ ಸಂಶೋಧಕರಿಗೆ ವಿವಿಧ ಬೆಳೆಗಳಿಗೆ ಮತ್ತು ದೃಶ್ಯ ಗ್ರಂಥಾಲಯಗಳಿಗೆ ಅವಶ್ಯಕವಾದ ಸಂಪನ್ಮೂಲಗಳನ್ನು ಒದಗಿಸುತ್ತದೆ. ಅತಿವೃಷ್ಟಿ ಪ್ರಭಾವಿತ ಮಾಹಿತಿಗಳಿಂದ ಹಿಡಿದು ಬೆಳೆ ವಿಮೆ ಪರಿಹಾರದವರೆಗೆ ಹಲವು ಇತರೆ ಅಂಶಗಳಿಗೂ ಕೃಷಿ ಡಿಎಸ್ಎಸ್ ಒಂದು ಸಮಗ್ರ ಪರಿಹಾರವನ್ನು ಒದಗಿಸುತ್ತದೆ. ಈ ಪರಿಹಾರವು ನಮ್ಮ ಕೃಷಿಕರನ್ನು ಸಬಲೀಕರಿಸುವಲ್ಲಿ, ನಮ್ಮ ನೀತಿಗಳನ್ನು ಪ್ರಸಾರ ಮಾಡಲು ಮತ್ತು ನಮ್ಮ ದೇಶದ ಹಿತದೃಷ್ಟಿ ಇಂದಿರುತ್ತದೆ. ಕೃಷಿ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಡಿಎಸ್ಎಸ್ ಅಂದರೆ ನಿರ್ಣಯ ಬೆಂಬಲ ವ್ಯವಸ್ಥೆ. ಇದರಿಂದ ಲಭ್ಯವಾದ ವಿವಿಧ ಅಂಕಿ ಅಂಶಗಳನ್ನು ಒಟ್ಟುಗೂಡಿಸಿ ಕೃಷಿಕರಿಗೆ ಸಂಬಂಧಪಟ್ಟ ಹಲವು ಪರಿಹಾರಗಳನ್ನು, ಅಂದರೆ ಕೃಷಿಕರಿಗೆ ಕೆಲವು ಸೂಕ್ತ ವ್ಯಕ್ತಿಗತ ಸಲಹೆ ಮತ್ತು ಕೆಲವು ಮುನ್ನೆಚ್ಚರಿಕೆಯ ಕ್ರಮಗಳಾದ ಪೆಸ್ಟ್ ಅಟ್ಯಾಕ್, ಕೀಟಪೀಡೆ ಹಾವಳಿ, ಅತಿವೃಷ್ಟಿ, ಅನಾವೃಷ್ಟಿಗಳ ಬಗ್ಗೆ ಮಾಹಿತಿಗಳನ್ನೂ ತಿಳಿಸುತ್ತದೆ. ಕೃಷಿ ಡಿಎಸ್ಎಸ್ ಕೇವಲ ಒಂದು ಪೋರ್ಟಲ್ ಮಾತ್ರ ಅಲ್ಲ, ಆದರೆ ಇದು ಕೃಷಿಯಲ್ಲಿನ ನಾವೀನ್ಯತೆ ಹಾಗೂ ಸುಸ್ಥಿರತೆಯನ್ನು ಉತ್ತೇಜಿಸುವ ಅತ್ಯಂತ ಮಹತ್ವಪೂರ್ಣ ಮಾಧ್ಯಮವಾಗಿದೆ. ಬನ್ನಿ, ನಾವೆಲ್ಲರೂ ಕೂಡಿ ಭಾರತಕ್ಕಾಗಿ ಒಂದು ಬಲಿಷ್ಠ, ಸ್ಥಿರ ಮತ್ತು ಸಮೃದ್ಧವಾದ ಕೃಷಿ ವ್ಯವಸ್ಥೆಯನ್ನು ಮಾಡೋಣ. ಕೃಷಿ ಡಿಎಸ್ಎಸ್ನಿಂದ ಸಶಕ್ತ ಕೃಷಿಯತ್ತ ಹೆಜ್ಜೆ ಹಾಕೋಣ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 21,750 ರೂಪಾಯಿಗಳಿಂದ 22,600 ರೂಪಾಯಿಗಳು, ಅರೇಬಿಕಾ ಚೆರಿ 12,200 ರೂಪಾಯಿಯಿಂದ 12,500 ರೂಪಾಯಿಗಳು, ರೊಬಸ್ಟಾ ಪಾರ್ಚ್ಮೆಂಟ್ 19,900 ರೂಪಾಯಿಯಿಂದ 19,300 ರೂಪಾಯಿ, ರೊಬಸ್ಟಾ ಚೆರಿ 10,900 ರೂಪಾಯಿಯಿಂದ 11,100 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ ಶ್ರೋತೃಗಳೇ. ನಾಳೆ ಸಂಜೆ 6:50 ಕೃಷಿರಂಗದಲ್ಲಿ ಮೊದಲಿಗೆ ಬಾಳೆ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಶಿವಪುತ್ರ ಕೋಟೂರು ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮಡಿಕೇರಿಯಲ್ಲಿ ವಾಸ ಇಂಚ ಮಾಲೆಟ್ಟಿರ ಪೌತಿ ನಾಣಯ್ಯ ಅಯ್ಯಂಗಡ ಪೊಣ್ಣು ಲೀಲಾ ನಾಣಯ್ಯ ಅಯ್ಯಂಗ ಇಂದು ಮಂಜಾಣ ಮರಣಪಟ್ಟಿತು. 95 ಬೈತಿರ ಮಾಲೆಟ್ಟಿರ ಲೀಲಾ ನಾಣಯ್ಯ ಇಂಗಡ ತಾಮನೆ ಐಚೆಟ್ಟಿರ ಅಯ್ಯಂಗಡ ಚಾವು ಕೂಟೋ ಬೈರಂಬಡತುಳ್ಳ ಮೋವ ಮುಕ್ಕಾಟಿರ ಜ್ಯೋತಿಕ ರವಿ ಅಯ್ಯಂಗಡ ಮನೆಯಲ್ಲಿ ತಪನ ಕಾರ್ಯ ವಿರಾಜಪೇಟೆ ಕೊಡವ ಸಮಾಜಕ್ಕೆ ಹಾಕೊಳುತ್ತು. ನಾಳೆ ಮಜ್ಜಾನ 2 ಗಂಟೆಗೆ ನಡಪ. ದೊಡ್ಡ ಪುಲಿಕೋಟು ಗ್ರಾಮತರ ಕರವಂಡ ದಿವಂಗತ ತಿಮ್ಮಯ್ಯಂಡ ಪೊಣ್ಣು ಅಮ್ಮವ್ವ ಇಂದು ಮರಣಪಟ್ಟಿತು. 97 ಬೈತರ ಕರವಂಡ ಅಮ್ಮವ್ವ ಅಯ್ಯಂಗಡ ಆಕೇರಿ ಕಾರ್ಯ ನಾಳೆ ಮಜ್ಜಾನ್ತರ ಮೀದ ಒಕ್ಕ ತುಟ್ಟಂಗಳತ್ತು ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಚೊಂಪೆ. ಪ್ರಾಯೋಜಕರು ಕೆವಿಜೆ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಸುಳ್ಯ. ಸುದ್ದಿ ಚೊಂಪೆ ಒತ್ತಾಯರು ಕಲ್ಲುಮುಟ್ಲು ಜಶ್ಮಿ ಚಿಂತು ಜೊಂಪೆನ ವಿವರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಜನಮಂಗಳ ಕಾರ್ಯಕ್ರಮದ ಅಡಿಲಿ ಫಲಾನುಭವಿಗಳಿಗೆ ಬುಕ್ಕಟೆಯಾಗಿ ವೀಲ್ಚೇರ್, ವಾಟರ್ ಬೆಡ್ ಮತ್ತು ವಾತ್ಸಲ್ಯ ಕಿಟ್ಗಳನ್ನು ಚೆನ್ನಂಗಿ ಕಾರ್ಯಕ್ಷೇತ್ರದಲ್ಲಿ ವಿತರಣೆ ಮಾಡಲಾಯಿತು. ತಾರೀಕು 31ರಂದು ದುಬಾರೆ ಸಾಕಣೆ ಶಿಬಿರ ಪ್ರವಾಸಿಗರಿಗೆ ತೆರೆದಿದೆ ತಿಳಿ ಕುಶಾಲನಗರ ವಲಯದ ಅರಣ್ಯಾಧಿಕಾರಿಗಳ ಪ್ರಕಟಣೆ ತಿಳಿಸೋಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಸಹಕಾರಲ್ಲಿ ಹಾಗೆ ಕೊಡಗು ಗೌಡ ವಿದ್ಯಾಸಂಘದ ವತಿಯಿಂದ ನಡೆಯುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮ ಜನವರಿ 12ಕ್ಕೆ ಮುಂದೂಡಲಾಗಿತ್ತು. ವಿರಾಜಪೇಟೆಯಲ್ಲಿರುವ ECHS ಪಾಲಿಕ್ಲಿನಿಕ್ನ ವೈದ್ಯರು ಬರುವ ತಿಂಗಳ 9ರವರೆಗೆ ಲಭ್ಯ ಇರದಲೆ ತಿಳಿ ಪಾಲಿಕ್ಲಿನಿಕ್ನ ಅಧಿಕಾರಿಗ ಪ್ರಕಟಣೆ ತಿಳಿಸೋಳು. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಇಲ್ಲಿ ಕಿರಿಯ ಸಹಾಯಕರ ಹುದ್ದೆಗೆ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ ಜನವರಿ 16 ಆಖೇರಿ ದಿನ. ಜಾಸ್ತಿ ಮಾಹಿತಿಗೆ ಸಂಬಂಧಪಟ್ಟ ಜಾಲತಾಣದ ಮಾಹಿತಿನ ಪಡ್ಕೊಡಕು. ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಅವರು ನಿಧನರಾದ ಕಾರಣ ರಾಜ್ಯ ಸರ್ಕಾರ 7 ದಿನಗಳ ಕಾಲ ಸಂತಾಪ ಸೂಚನೆ ಇರ್ತಂದ ನಾಳೆ ಬಿರುನಾಳಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಾಡು ಮಾಡಿದ್ದ ಶ್ರೀಮತಿ ಕೈಬಿಲ್ಲಿರ ಪಾರ್ವತಿ ಬೋಪಯ್ಯ ದತ್ತಿ ಕಾರ್ಯಕ್ರಮನ ಮುಂದೂಡಲಾಗುತ್ತದೆ ತಿಳಿ ಪ್ರಕಟಣೆ ತಿಳಿಸಳು. ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಬಾಳೆಹೊನ್ನೂರು 2025ನೇ ವರ್ಷದಲ್ಲಿ 100ನೇ ವರ್ಷ ಆಚರಿಸಿಕೆ ತೀರ್ಮಾನಿಸಿದ್ದು ಇದರ ನಿಟ್ಟಿನಲ್ಲಿ ಕಾಫಿ ಬೆಳೆಯುವ ಪ್ರದೇಶಗಳಿಂದ 100 ಪ್ರಗತಿಪರ ಕಾಫಿ ಬೆಳೆಗಾರರನ್ನು ಗುರುತಿಸಿ ಸನ್ಮಾನಿಸಿಕೆ ನಿರ್ಧರಿಸಿದ್ದು ಆದ್ದರಿಂದ ಕೊಡಗು ಜಿಲ್ಲೆನ ಕಾಫಿ ಬೆಳೆಗಾರರಿಂದ ಅರ್ಜಿನ ಕರೆದಳು. ಆಸಕ್ತಿರು ಹತ್ತಿರದ ಕಾಫಿ ಮಂಡಳಿ ಕಚೇರಿಯಿಂದ ಅರ್ಜಿನ ತಗೊಂಡು ತುಂಬಿಸಿ ಜನವರಿ 10ರೊಳಗೆ ಕಚೇರಿಗೆ ತಲುಪಿಸಕು. ಕಟ್ಟನಾಡಿನ ಶ್ರೀ ಮಹಾಮೃತ್ಯುಂಜಯ ದೇವಸ್ಥಾನದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾಳೆ ಹೊತ್ತಾರೆ 6 ಗಂಟೆಯಿಂದ ಜನವರಿ 2ರವರೆಗೆ ಸೆಕ್ಷನ್ 163 ಜಾರಿ ಮಾಡಲಾಗಿತ್ತು. 5 ಜನಕ್ಕಿಂತ ಜಾಸ್ತಿ ಜನ ಗುಂಪು ಸೇರಿಕಾಗದು, ಪ್ರತಿಭಟನೆ ಮೆರವಣಿಗೆನ ಮಾಡಿಕಾಗದು ತಿಳಿ ಉಪವಿಭಾಗೀಯ ಹಾಗೆ ದಂಡಾಧಿಕಾರಿ ಕೊಡಗು ಜಿಲ್ಲೆ ಅವು ಆದೇಶನ ಹೊರಡಿಸೋಳು. ಸೈಬರ್ ವಂಚನೆಗೆ ಯಾರೇ ಒಳಗಾದರೂ ಕೂಡಲೇ 1039 ನಂಬರಿಗೆ ಕರೆ ಮಾಡಿ ಪುಕಾರುಗಳನ್ನು ನೀಡುವಂಗೆ ಸೈಬರ್ ಕ್ರೈಂನ ಆಯುಕ್ತರು ಮನವಿ ಮಾಡಲು. ಸರ್ಕಾರದ ಮುಖ್ಯ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಯುವನಿಧಿ ಯೋಜನೆಗೆ ಪದವಿ, ಡಿಪ್ಲೊಮೋ, ಸ್ನಾತಕೋತ್ತರ ಪದವಿ ಹೊಂದಿರುವ ಕೆಲಸ ಇಲ್ಲದೇ ಇರುವ ಈ ಯೋಜನೆಗೆ ಅರ್ಜಿ ಹಾಕಕ್ಕೂ ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಹತ್ತಿರದ ಗ್ರಾಮವನ್ ಇಲ್ಲರೆ ಬಾಪೂಜಿ ಕೇಂದ್ರಕ್ಕೆ ಭೇಟಿ ನೀಡಿ ಮಾಹಿತಿನ ತಗೊಳಕ್ಕು. ಕೊಡಗು ಜಿಲ್ಲೆನ ನ್ಯಾಷನಲ್ ಮೆಡಿಕೋ ಸಂಸ್ಥೆ ಸಂಸ್ಕೃತಿ ಸಿರಿ ಬಳಗ ಸ್ವಸ್ಥ ಕೂರ್ಗ್ ಫೌಂಡೇಶನ್ನ ಕೂಡುಕೂಟಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ಜನವರಿ 26ರಂದು ಕೃತಕ ಅಂಗಾಂಗ ಪುಕ್ಕಟ್ಟೆ ಜೋಡಿಸುವುದು, ವಿತರಣೆ, ಆರೋಗ್ಯ ತಪಾಸಣೆ ಮತ್ತು ತಜ್ಞ ವೈದ್ಯರ ಸಮ್ಮುಖದಲ್ಲಿ ಸಮಾಲೋಚನಾ ಶಿಬಿರ ಮಡಿಕೇರಿನ ಪೊಲೀಸ್ ಮೈತ್ರಿ ಭವನದಲ್ಲಿ ನಡೆದಿದೆ. ಈ ಪುಕ್ಕಟ್ಟೆ ಶಿಬಿರಕ್ಕೆ ಹೆಸರು ನೋಂದಾಯಿಸಿಕೊಡು. ಹೊತ್ತಾರೆ 10 ಗಂಟೆಯಿಂದ 6 ಗಂಟೆಯೊಳಗೆ ಅಮೃತ ಕ್ಲಿನಿಕ್ಲಿ ಹೆಸರನ್ನು ನೋಂದಾಯಿಸಿಕೊಡಕು. ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಎಕ್ಸ್ಪ್ಲೋರಿಂಗ್ ನೇಚರ್ಸ್ ಫಾರ್ಮೆನ್ಸಿ ಪೊಟೆನ್ಷಿಯಲ್ ಆಫ್ ಮೆಡಿಕಲ್ ಅಂಡ್ ಆರೋಮ್ಯಾಟಿಕ್ ಫಾರ್ಮ್ಸ್ ಅಂಡ್ ಅದರ್ ಕನ್ಸರ್ವೇಷನ್ ವಿಷಯದ ಮೇಲೆ ಜನವರಿ 7ರಿಂದ 9ರವರೆಗೆ ರಾಷ್ಟೀಯ ಸಮ್ಮೇಳನ ಅಕಾಡೆಮಿ ಕಚೇರಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಇದರಲ್ಲಿ ಯುವ ವಿಜ್ಞಾನಿಗ ಸಂಶೋಧನಾ ವಿದ್ಯಾರ್ಥಿಗಳಿಗೆ ರಿಸರ್ಚ್ ಪೇಪರ್ನ ಸಬ್ಮಿಟ್ ಮಾಡಲಿಕ್ಕೆ ಅವಕಾಶ ಉಂಟು. ಆಸಕ್ತಿ ಇರುವ ಡಿಸೆಂಬರ್ 31ರೊಳಗೆ ಹೆಸರನ್ನು ನೋಂದಾಯಿಸಿಕೊಳ್ಳಕ್ಕು. ಸೈನಿಕ ಶಾಲೆ ಕೊಡಗು ವಿಜಯಪುರಕ್ಕೆ 6ನೇ ತರಗತಿ ಮತ್ತು 9ನೇ ತರಗತಿಗೆ ಆನ್ಲೈನ್ಲಿ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ ಬರುವ ತಿಂಗಳ 13 ಆಖೇರಿ ದಿನ. ಜಾಸ್ತಿ ಮಾಹಿತಿಗೆ ಸಂಬಂಧಪಟ್ಟ ಜಾಲತಾಣದ ಮಾಹಿತಿನ ಪಡ್ಕೊಳಕ್ಕು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತು. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಿಸಿದವರು ಕೆವಿಜಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಸುಳ್ಯ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ? ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ. ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಪ್ರತಿ ವರ್ಷ ನಡೆದುಕೊಂಡು ಬಂದಿರುವಂತೆ ಬೈತೂರು ದೇವರು ನಾಳೆ ಸೋಮವಾರ ಶ್ರೀ ಹೆಗ್ಗಳ ಅಯ್ಯಪ್ಪ ಭಗವತಿ ದೇವಸ್ಥಾನಕ್ಕೆ ಆಗಮಿಸಿ ತಂಗಲಿದ್ದು, ನಾಡಿದ್ದು ಮಂಗಳವಾರ ಭಕ್ತಾದಿಗಳಿಗೆ ದೇವರ ದರ್ಶನ ನೀಡಲಿರುವುದರಿಂದ ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಶ್ರೀಮಂಗಲ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಯ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆಯು 2025 ಜನವರಿ 11 ನಡೆಯಲಿದ್ದು, ಸಾಲಗಾರರಲ್ಲದ ಸ್ಥಾನಕ್ಕೆ 1, ಸಾಲಗಾರರ ಪೈಕಿ ಸಾಮಾನ್ಯ ವರ್ಗದಿಂದ ಬಿರುಗ ಗ್ರಾಮಕ್ಕೆ 1, ಕುರ್ಚಿ ಗ್ರಾಮಕ್ಕೆ 2, ಶ್ರೀಮಂಗಲಕ್ಕೆ 2, ಕುಮಟೂರು 1 ಸ್ಥಾನಕ್ಕೆ, ಪರಿಶಿಷ್ಟ ಜಾತಿಗೆ 1, ಪರಿಶಿಷ್ಟ ಪಂಗಡಕ್ಕೆ 1, ಮಹಿಳೆಯರಿಗೆ 2, ಹಿಂದುಳಿದ ವರ್ಗದ ಪ್ರವರ್ಗ ಎ ಸ್ಥಾನಕ್ಕೆ 1, ಹಿಂದುಳಿದ ವರ್ಗ ಪ್ರವರ್ಗ ಬಿ ಸ್ಥಾನಕ್ಕೆ 1 ಆಯ್ಕೆ ನಡೆಯಬೇಕಾಗಿದ್ದು, ನಿರ್ದೇಶಕರ ಸ್ಥಾನದ ಆಕಾಂಕ್ಷಿಗಳು ಇದೇ ಜನವರಿ 3 ಅಪರಾಹ್ನ 3 ಒಳಗೆ ಸಂಘದ ಕಚೇರಿಗೆ ನಾಮಪತ್ರ ಸಲ್ಲಿಸಬಹುದೆಂದು ಶ್ರೀಮಂಗಲ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ನಾವು ಕಂಡ ಕನಸಿನ ಮನೆ ರೆಡಿಯಾಯ್ತು, ಫರ್ನಿಚರ್ ಮಾತ್ರ ಸೂಪರ್ ಆಗಿರ್ಬೇಕು ನೋಡಿ. ಹಾಗಾದ್ರೆ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಯಾದ ಸುನೀತಾ ಫರ್ನಿಚರ್ ಗೆ ಹೋಗ್ಬೇಕು ನೋಡು, ನಮ್ಮ ಇಷ್ಟ ಪ್ರಕಾರದ ಫರ್ನಿಚರ್ ಸೆಲೆಕ್ಟ್ ಮಾಡಬಹುದು. ಅದು ದೂರ ಆಗುತ್ತಲ್ವಾ? ದೂರ ಏನೂ ಇಲ್ಲ, ವಿರಾಜಪೇಟೆಯಿಂದ ಕೇವಲ 40 ಕಿಲೋಮೀಟರ್ ಅಷ್ಟೇ. ಕರ್ನಾಟಕದ ಎಲ್ಲಾ ಕಡೆ ಫ್ರೀ ಡೆಲಿವರಿನೂ ಇದೆ. ಸುನೀತಾ ಫರ್ನಿಚರ್, ಉಳಿ ಇರಿಟಿ. ವಿರಾಜಪೇಟೆಯ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ ನಲ್ಲಿ ವಾರದ ಪ್ರತಿ ಬುಧವಾರ ಖ್ಯಾತ ಜನರಲ್ ಸರ್ಜನ್ ಡಾಕ್ಟರ್ ಶ್ರೀ ರಾಘವ್ ರುಳ ಬೇರಿದ್ದು, ಪಿತ್ತಕೋಶ, ಹರ್ನಿಯಾ, ಅಪೆಂಡಿಕ್ಸ್, ವೆನಾಸಿಲ್ ವೆರಿಕೋಸ್, ಪೈಲ್ಸ್, ಪಿಸ್ತುಲ, ಫಿಷಸ್, ಲೇಸರ್ ಶಸ್ತ್ರಕ್ರಿಯೆ, ಡಯಾಬೆಟಿಕ್ ಫುಟ್ ಶಸ್ತ್ರಕ್ರಿಯೆ, ಹೆಡ್ ಅಂಡ್ ನೆಕ್ ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗುವುದು. ವಾರದ ಪ್ರತಿ ಶುಕ್ರವಾರ ಖ್ಯಾತ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಸೌತ್ ಪಿಎಂ ಅವರು ಲಭ್ಯರಿದ್ದು, ಕಾಂಪ್ಲೆಕ್ಸ್ ಫ್ರಾಕ್ಚರ್, ಸೊಂಟ ಮತ್ತು ಮಂಡಿ ರಿಪ್ಲೇಸ್ಮೆಂಟ್, ಸೊಂಟದ ಫ್ರಾಕ್ಚರ್, ಪೆಲ್ವಿಯಾ ಸೆಟಬಲರ್ ಫ್ರಾಕ್ಚರ್, ಎಸಿಎಲ್ ಮತ್ತು ಕ್ರೀಡಾ ಗಾಯಗಳಿಗೆ ಚಿಕಿತ್ಸೆಯನ್ನು ನೀಡಲಾಗುವುದು. ಸಂಪರ್ಕಿಸಿ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್, ನಿಯರ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ವಿರಾಜಪೇಟೆ. ಅಪಾಯಿಂಟ್ಮೆಂಟ್ ಗಾಗಿ ಕಾಲ್ ಮಾಡಿ 9633-6111-70. ಕುಶಾಲನಗರದ ಮೆಡಿಪ್ಲೆಕ್ಸ್ ಅವರ ಸಹಯೋಗದಲ್ಲಿ ಮೈಸೂರಿನ ಪ್ರಸಿದ್ಧ ಕಾಂಗರೂ ಕೇರ್ ಫರ್ಟಿಲಿಟಿ ಸೆಂಟರ್ ಅವರು ನೂತನವಾಗಿ ತಮ್ಮ ಕ್ಲಿನಿಕ್ ತೆರೆದಿದ್ದು, ಖ್ಯಾತ ಐವಿಎಫ್ ಮತ್ತು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಸ್ವಾತಿ ಎಚ್ಕೆ ಇವರು ವಾರದ ಪ್ರತಿ ಮಂಗಳವಾರ ಬೆಳಿಗ್ಗೆ 10 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಸಾರ್ವಜನಿಕರು ಇವರ ಸೇವೆಯ ಸದುಪಯೋಗ ಪಡೆದುಕೊಳ್ಳಲು ಕೋರಿದೆ. ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಕಾಲ್ ಮಾಡಿ 9513137817, ಲ್ಯಾಂಡ್ಲೈನ್ 0826273221. ಮಾಂಡೋವಿ ಮೋಟಾರ್ಸ್ ಮಿಕ್ಸ್ ಇಲ್ಲಿ ಇದೀಗ ವರ್ಷಾಂತ್ಯದ ಡಿಸೆಂಬರ್ ಧಮಾಕಾ ಸೇಲ್. ಎಲ್ಲಾ ಮಾರುತಿ ವೆಹಿಕಲ್ ಗಳ ಮೇಲೆ ನೀವು ಇದುವರೆಗೂ ನಿರೀಕ್ಷಿಸದಂತಹ ಡಿಸ್ಕೌಂಟ್ ಆಫರ್. ಈ ಅದ್ಭುತ ಆಫರ್ ನೊಂದಿಗೆ ಮಾರುತಿ ವೆಹಿಕಲ್ ನಿಮ್ಮದಾಗಿಸಿ. ಭೇಟಿ ಕೊಡಿ ಮಾಂಡೋವಿ ಮೋಟಾರ್ಸ್ ಮಿಕ್ಸ್, ಕುಶಾಲನಗರ, ಗೋಣಿಕೊಪ್ಪ, ಸೋಮವಾರಪೇಟೆ. ಕಾಲ್ 9606017186. ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನ್ಯೂ ಇಯರ್ ಸ್ಪೆಷಲ್ ಆಫರ್. 8,000 ಬಟ್ಟೆಗಳ ಖರೀದಿಗೆ 2,499 ಬೆಲೆ ಬಾಳುವ 1 ಡಬಲ್ ಬೆಡ್ ಶೀಟ್, 2 ಪಿಲ್ಲೋ ಕವರ್ ಫ್ರೀ. 12,000 ಖರೀದಿಗೆ 4,499 ಬೆಲೆ ಬಾಳುವ ಡಬಲ್ ರಿವರ್ಸಬಲ್ ಕಂಫರ್ಟರ್ ಫ್ರೀ. 15,000 ಖರೀದಿಗೆ 6,999 1 ಡಬಲ್ ಕ್ವಿಲ್ಟ್ ಡಬಲ್ ಬೆಡ್ ಶೀಟ್, 2 ಪಿಲ್ಲೋ ಕವರ್ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದೇನ್ರುಳ್ಳ ಕರವಂಡ ಸೀಮಾ ಗಣಪತಿ. ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಕರಣ ನಾಡನ ಬಪ್ಪ ಜನವರಿ 1 ನಡೆಸುವ ಸಂಬಂಧ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅಯ್ಯಂಗಡ ಕೊರು ಕಾರಿಕೆಯಲ್ಲಿ ಪೂರ್ವಭಾವಿ ಸಭೆ ನಡೆದಿದೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಭಾಡಲ್ಲಿ ನಡೆದ ಸಭೆಯಲ್ಲಿ ಕಾರ್ಬಾರ್ನ ಗಾಂಧಿ ಪರಂಬರು ನಡೆಸುವ ತೀರ್ಮಾನ ಎಡ್ತಂಡ್ ಸರ್ಕಾರಿ ಹೈಸ್ಕೂಲ್ ಪಾದ್ರಿಯ ಪಿಂಜ ಮಕ್ಕಕ್ಕ ಚಿತ್ರ ಕುರಿಪ ಪೈಪೋಟಿ ನಡೆಸುವನಕ್ಕೆ ಅವರು ಸಲಹೆ ಕೊಡ್ತದೆ. ಈ ನೇರತ್ತು ವಿಶ್ವಕರ್ಮ ಸಮಾಜತ್ರ ಜಿಲ್ಲಾಧ್ಯಕ್ಷ ದೇವದಾಸ್, ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಕುಮಾರ್ ಮುಖ್ಯಪಟ್ಟೆಂಗ ಕೂಡಿಯಾಡಿ ತಿಂಚತ್. ಗ್ರಾಹಕ ಸಂರಕ್ಷಣಾ ರೆಗ್ಯುಲೇಷನ್ ದಂಡಾರ್ಥ 5 ನಿಯಮದ ಪ್ರಕಾರ ಆಯೋಗತ್ಲ ಇತ್ಯರ್ಥ ಆಕತ್ ಸಮಯ ಮೀರಿ ಪೋನ ದಂಡಾರ್ಥ 14 ಜಾಲಂಜ 18 ಪ್ರಕರಣತ್ರ ದಾಖಲಿನ ನಾಶಪಡುತ್ತುವ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗ ಈ ಸೂಚನೆ ಪೊರಡಿಚಿಟ್ಟಿತ್ತ 30 ದಿನತ್ರ ಓಳಲು ತಂಡಕ್ಕೆ ಸಂಬಂಧಪಟ್ಟ ಮೂಲ ದಾಖಲಿನ ಪಡೆದುಕೊಂಡು ಜಿಲ್ಲಾ ಗ್ರಾಹಕ ವ್ಯಾಜ್ಯ ಪರಿಹಾರ ಆಯೋಗತ್ರ ಸಹಾಯಕ ರಿಜಿಸ್ಟರ್ ಪಿನ್ಯ ಸಹಾಯಕ ಆಡಳಿತಾಧಿಕಾರಿ ಅರಿಚಿಟ್ಟಿತು. ಅಲ್ಪಸಂಖ್ಯಾತಂಗಡ ನಿರ್ದೇಶನಾಲಯ ಬೆಂಗಳೂರು ಆದನಿಲ್ ದಂಡಾರ್ಥ 24-25 ಸಾಲಲ್ಲಿ ಬಿಎಡ್ ಕೋರ್ಸ್ ಮಾಡಿಯನ್ರುಳ್ಳ ಅಲ್ಪಸಂಖ್ಯಾತ ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಪಾರ್ಸಿ, ಜೈನ, ಬೌದ್ಧ ಸಮುದಾಯತ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಪ ಸೇವಾ ಸಿಂಧು ಪೋರ್ಟಲ್ ಅರ್ಜಿ ಹಾಕಿತ್ತು. ಅರ್ಜಿ ಇಡುವಕ್ಕೆ ಬಪ್ಪ ಜನವರಿ 6 ಆಕಿರಿ ನಾಳು. ಅವರ ವಿವರಕ್ಕೆ ಅಲ್ಪಸಂಖ್ಯಾತ ಮಾಹಿತಿ ಕೇಂದ್ರ, ಮೌಲಾನಾ ಆಜಾದ್ ಭವನ, FMC ಕಾಲೇಜರ ಪಕ್ಕ ಮಡಿಕೇರಿ, ಇಲ್ಲಿ ಕೊಟ್ಟರಿಯಲ್ಲೊಂದು ಜಿಲ್ಲಾಧಿಕಾರಿ ಆರ್ ಕೃಷ್ಣಮೂರ್ತಿ ಅರಿಚಿಟ್ಟಿತ್ತು. ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಸ್ಥಾನ ಹತ್ರ ಸುತ್ತಮುತ್ತ 5 ಕಿಲೋಮೀಟರ್ ದೂರಗತ್ತನೆಕ್ಕೆ 4 ಬಪ್ಪ ಜನವರಿ ದಂಡಾಗತ್ತನೆ ನಿಷೇಧಾಜ್ಞೆ ಹೊರಡಿಸಿಟ್ಟಿತ್ತು, ಆದೇಶ ಮಾಡಿತ್ತು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ರಾಷ್ಟ್ರಕವಿ ಕುವೆಂಪು ರೆಂಗಡ ಪುಟ್ಟನ ನಾಳರ ಪ್ರಯುಕ್ತ ಮಡಿಕೇರಿ ತಾಲೂಕು ಒಕ್ಕಲಿಗರ ಸಂಘ ಕುವೆಂಪುರ ಪುತ್ಥಳಿಗೆ ಪೂ ಉಟ್ಟಿತ್ತು ಗೌರವ ಕಾಟಚಿ. ಈ ನೇರತ್ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ಮೋಹನ್ ವಿ ಜಿ ಕೂಡಿಯಾಡಿತು ತಪ್ಪರಂದಿತು. ರಾಷ್ಟ್ರ ಸಾಹಿತ್ಯ ಕ್ಷೇತ್ರದ ಕುವೆಂಪು ರೆಂಗ ಮಾಡಿನ ಕಾರ್ಬಾರ್ನ ವಿವರಿಸಿಟ್ಟು ನಿರ್ದೇಶಕ ಪಿಂ ವಕೀಲ ಎಂ ಎ ನಿರಂಜನ್ ತಪ್ಪರಂದಿತ್ತು ಕುವೆಂಪು ರೆಂಗಡ ಎಳುತ್ತನ ಎಲ್ಲರೂ ಓದಿತ ಅರ್ಥ ಮಾಡಿಯೋಣ ಎನಿಸಿ. ಈ ನೇರತ್ ಪದಾಧಿಕಾರಿಯನ್ನ ರಮೇಶ್ ಕೆ ಶಿವಕುಮಾರ್ ಜಿ ಎಂ ಮುಖ್ಯ ಪಟ್ಟಂಗ ಕೂಡಿಯಾಡಿ ತಿಂಜತ್ತು. ಸರ್ಕಾರತ್ರ ಆದೇಶತ್ರ ಪಾಲ ಸರ್ಕಾರಿ ಜಾಗತ್ಲು ಪ್ಲಾಂಟೇಷನ್ ಬೊಳೆ ಬಳತುವಕ್ಕೆ ಜಮೀನು ಗುತ್ತಿಗೆ ಕೊಡಪ ಸಂಬಂಧ ಅರ್ಜಿ ಕೊಡಪಕ್ಕೆ ಕಾಲಾವಕಾಶತ್ನ ಮಿನ್ಯಕ್ಕ ತೆರಕೊಂಡು ಸೋಮಾರ್ಪೇಟೆ ತಾಲೂಕು ಕಾಫಿ ಬೆಳೆಗಾರ ಸಂಘತ್ರ ಸಂಘಕಾರ ಕಂದಾಯ ಮಂತ್ರಿಗೆ ಮನವಿ ಮಾಡಿಂಡಿತು. ನಾಪೋಕ್ಲು ಕೊಡವ ಸಮಾಜತ್ರ ಸಾಂಸ್ಕೃತಿಕ ಪೈಪೋಟಿಕ ಮೈಸೂರು ಕೊಡವ ಸಮಾಜ ಅಧ್ಯಕ್ಷ ಪುಂಜಣ್ಣ ಗಣಪತಿ ರೇಂಗ ಇಂದು ಪಲಾಕ ಮುಳಿಯಿಟ್ಟತ್ತು. ಈ ನೇರತ್ತು ಕೊಡವ ಸಮಾಜತ್ರ ಅಧ್ಯಕ್ಷ ಮುಂಡಣ್ಣ ನಾಣಯ್ಯ ಉಪಾಧ್ಯಕ್ಷ ಕರವಂಡ ಲವಾ ನಾಣಯ್ಯ ಮುಖ್ಯ ಪಟ್ಟಂಗ ಕೂಡಿಯಾಡಿ ತಿಂಜತ್ತು. ಕಾರ್ಬಾರ್ಲು ಉಮ್ಮತ್ತಾಟ ಬಳಕಾಟು ಕೋಲಾಟು ಪರೆಕಳಿ ವಾಲಗತ್ತಾಟು ಪೈಪೋಟಿ ನಡೆದತ್ತು. ಇಲ್ಲಿಗೆ ಬೈಟೆತ್ರ ಸುದ್ದಿ ಸಮಾಚಾರ ತಂದಿತ್ತು.